ಫೆಬ್ರವರಿ 16ರಂದು ಸೋಮವಾರ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಮೈಸೂರಿನ ಕೇಂದ್ರೀಯ ಭಾರತೀಯ ಭಾಷಾ ಸಂಸ್ಥಾನದ ಸಭಾಂಗಣದಲ್ಲಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಹಾಗೂ ಕೃಷಿ ನವೋದ್ಯಮಗಳನ್ನು ಕುರಿತ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿಕೆ ರಾಮೇಗೌಡ ಅವರು ತೋಟಗಾರಿಕಾ ಬೆಳೆಗಳ ಉತ್ಪಾದನೆಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆಯನ್ನು ಕುರಿತ ವಿಷಯವನ್ನು ಮಂಡಿಸಿದರು. ಇದರ ಆಯ್ದ ಅವತರಣಿಕೆಗಳು ನಿಮಗಾಗಿ. ಇವತ್ತು ನನಗೆ ಕೊಟ್ಟಂತ ವಿಷಯ ಏನಪ್ಪ ಅಂದ್ರೆ, ನಮ್ಮ ತೋಟಗಾರಿಕಾ ಉತ್ಪಾದನೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಪಾತ್ರ ಅಂತೇಳಿ ಬಹಳ ದೊಡ್ಡದಾದಂತ ವಿಷಯ ಇದು. ಈಗಾಗಲೇ ನಾವು ಬಳಕೆಗೂ ಬಹಳಷ್ಟು ವಿಷಯಗಳನ್ನು ತಂದುಬಿಟ್ಟಿದ್ದೀವಿ. ನಾನು ಎಲ್ಲನೂ ಹೇಳೋಕೆ ಹೋಗೋದಿಲ್ಲ, ಯಾಕೆಂದರೆ ಅದು ಹೇಳೋದಕ್ಕೆ ಹೋದರೆ ಭಾಳಷ್ಟು ಕ್ಲಿಪ್ತೂ ಆಗಿದೆ. ಇದನ್ನು ನಾನು ಒಂದು ನಮ್ಮ ಸಾಂಪ್ರದಾಯಿಕ ಬೆಳೆ ಆದಂಥ ಮೈಸೂರಿನ ಹೀರನಗೆರೆ ಬದನೆಯ ಉದಾಹರಣೆ ತೊಗೊಂಡಿದ್ದೀನಿ. ಇದರಲ್ಲಿ ನಾವೇನೂ ಮಾಡಿಲ್ಲ ಇನ್ನು. ನಾವು ಒಂದು ವಿಶ್ವವಿಜ್ಞಾನಿಗಳು ಇದಿಷ್ಟುದ್ದ ಬೆಳೆಯುತ್ತೆ, ಇಷ್ಟಗಲ ಬೆಳೆಯುತ್ತೆ, ಇದಕ್ಕೆ ಈ ಹುಳ ಬರುತ್ತೆ, ಈ ರೋಗ ಬರುತ್ತೆ, ಇದಕ್ಕೆ ಇಷ್ಟು ಗೊಬ್ಬರ ಹಾಕಿದ್ರೆ ಇಷ್ಟು ಕಾಯಿ ಬಿಡುತ್ತೆ, ನೀರು ಕೊಡಲಿಲ್ಲ ಅಂದರೆ ಇಷ್ಟು ದಿನ ಬದುಕುತ್ತೆ, ನೀರು ಕೊಟ್ಟರೆ ಇಷ್ಟು ದಿನ ಬದುಕುತ್ತೆ ಅನ್ನೋದು ಲೆಕ್ಕಾಚಾರ ಮಾಡಿಟ್ಟಿದ್ದೀವಿ ಹೊರತು ಈ ಕೃತಕ ಬುದ್ಧಿಮತ್ತೆಯನ್ನು ಎಲ್ಲೂ ಇರಲಿಲ್ಲ. ಇದೇನು ಡಾಟ ಹೇಳದ್ನಲ್ಲ, ಇವನ್ನೆಲ್ಲ ಆ ಕೃತಕ ಬುದ್ಧಿಮತ್ತೆ ಬಳಸ್ಕೊತಾ ಇದೆ. ಆ ಎಂಡ್ ಯೂಸ್ ಅದು, ಅದಕ್ಕೆ ಬೇಕಾಗುವಂಥ ಪೂರಕ ಮಾಹಿತಿಯನ್ನು, ಅವಶ್ಯಕ ಮಾಹಿತಿಯನ್ನು ನಾವು ತಯಾರಿಸುವಂಥ ಕೆಲಸವನ್ನು ನಾನು ಮಾಡ್ಕೋತಾ ಬಂದಿದ್ದೀನಿ. ಅದ್ರ ಜೊತೆಗೆ ನಾನು ನನ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಕಾಯಿಕೊರೆಯ ಹುಳ, ಗಂಡು ಮಕ್ಕಳಿಗೆಲ್ಲ ಇದು ಗೊತ್ತಿರೋದಿಲ್ಲ, ಬಳಸಲಿ ಹೊಲಕ್ಕೆ ಹೋಗಿದ್ದವ್ರಿಗಷ್ಟೇ ಗೊತ್ತಿರ್ತದೆ, ಸುಳಿ ಬಾಡ್ಕೊಂಡಿರುತ್ತೆ, ನೀವು ಹೋದ್ರೆ ಅಂತವೇನು ಬಾಡ್ಕೊಂಡಿರೋದಿಲ್ಲ, ಆ ಹುಳ ತಿಂದಿರೋದಕ್ಕೆ ಬಾಡೋಗಿರುತ್ತೆ. ಹೆಣ್ಮಕ್ಳಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ, ಯಾಕೆಂದರೆ ಅವ್ರು ಬದನೆಕಾಯಿ ಕೊಯ್ಬೇಕಾದ್ರೆ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ, ಅಟ್ಲೀಸ್ಟ್ ಭಾಳಷ್ಟು ಸಲ ಶೇಕಡ 50 ಮಿನಿಮಮ್ ತೆಗೆದು ಆಚೆಗೆ ಹಾಕ್ತಾರೆ. ಹಾಗಾಗಿ ಆ ಒಂದು ಹುಳದ ಉದಾಹರಣೆ ತಗೊಂಡು ನಾನು ಇದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕುಡಿ ಮತ್ತು ಕಾಯಿ ಕೊರೆಯುವಂಥ ಹುಳ, ಬದನೆಯ ಕುಡಿ ಮತ್ತು ಕಾಯಿ ಕೊರೆಯುವಂಥ ಹುಳ ನಿರ್ವಹಣೆಗೆ ನಮ್ಮಲ್ಲಿರುವಂಥ ತಂತ್ರಜ್ಞಾನ, ನಮ್ಮ ಕೃಷಿನಲ್ಲಿ ಅಥವಾ ನಮ್ಮ ಮೂಲಭೂತವಾಗಿ ಸಾಂಪ್ರದಾಯಿಕವಾಗಿ ನಮ್ಮ ರೈತರು ಕಲ್ತ್ಕೊಂಡಂಥ ವಿಜ್ಞಾನ ತಂತ್ರಜ್ಞಾನ ಏನಿದೆ ಅನ್ನೋದನ್ನು ಮಾಹಿತಿಗಳನ್ನು ಇಲ್ಲಿ ನಿಮಗೆ ಹಂಚ್ಕೋತೀನಿ. ಸರಳ ವಿಧಾನ, ಪ್ರತಿ ಎಕರೆಗೆ 100 kg ಬೇವಿನ ಹಿಂಡಿಯನ್ನು ಹಾಕೋದು. ಕರೋನಾ ಬಂದಾಗ ನೀವೆಲ್ರಿಗೂ ಇದರ ಅರಿವಿದೆ, ಭಾಳಷ್ಟು ಜನ ಕರೋನಾದಲ್ಲಿ ಭಾಳ ಎಚ್ಚರಿಕೆ ತಗೊಂಡೋದಕ್ಕೋಸ್ಕರ ನಾವೆಲ್ಲ ಇಲ್ಲಿದ್ದೀವಿ, ಇಲ್ಲಾಂದರೆ ಈ ಸಭೆಗೆ ನಾವ್ಯಾರು ಬರ್ತಿರಲಿಲ್ಲ. ಆ ಕಾರಣದಿಂದ ಇದು ಒಂದು ಭಾಳ ಇದು ಇಲ್ಲೇನು ಮಾಡುತ್ತೆ, ಈ ಒಂದು ಕೀಟದ ದಾಳಿಯನ್ನು ತಡ್ಕೊಳ್ಳುವ ಒಂದು ಸಾಮರ್ಥ್ಯವನ್ನು, ಇಮ್ಯುನಿಟಿಯನ್ನು ಆ ಗಿಡಕ್ಕೆ ಒದಗಿಸ್ತದೆ ಬೇವಿನ ಹಿಂಡಿ. ಅದರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ, ಇದು ಸಾಂಪ್ರದಾಯಿಕವಾಗಿ ನಮ್ಮ ಪರಂಪರಾಗತವಾಗಿ ನಮ್ಮ ರೈತರುಗಳಲ್ಲೂ ಕೂಡ ಬಂದಿದೆ. ಬೆಳೆ ಇದೆ ಅಂತೇಳ್ಬಿಟ್ಟು ಮೈಸೂರಿನಲ್ಲಿ ಬದನೆಕಾಯಿಗೆ ಭಾಳ ವಿಶೇಷವಾದ ಬೆಳೆ ಮೈಸೂರಿನ, ಅದು ನಮ್ಮ ಈರನಗೆರೆ ಬದನೆಕಾಯಿಗೆ ವಿಶೇಷವಾದ ಬೇಡಿಕೆ. ನೀವು ನಮ್ಮ KR ಮಾರ್ಕೆಟ್ಗೆ ಹೋಗಿ, ಅವ್ರು ಯಾರು ಬದನೆಕಾಯಿ ಅಂತ ಮಾರೋದಿಲ್ಲ, ತಗೊಳ್ಳಿ ಸರ್ ವಾಂಗಿ ಬಾತ್ ಅಂತಾರೆ, ಹೋಗಿ ನೋಡಿ ಬೇಕಂದರೆ ಪ್ರಯತ್ನ ಮಾಡಿ ನೋಡಿ. ಈಗ ಒಂದು ವಾರದ ಕೆಳಗೆ ಸುಮ್ಮನೆ ಯಾವಾಗಾದರೂ ಟೈಮ್ ಸಿಕ್ಕಾಗಿ ಹಿಂಗೆ ಸುಮ್ಮನೆ ನಾನೇನು ತರಕಾರಿ ತೊಗೊಳೋಕೆ ಹೋಗೋದಿಲ್ಲ, ನೋಡ್ಕೊಂಬರೋದಕ್ಕೆ ಆಗಿದೆ, ರೈತರು ಹೇಗಿದ್ದಾರೆ, ಮಾರಾಟಗಾರರು ಹೇಗಿದ್ದಾರೆ, ಗ್ರಾಹಕರು ಹೇಗಿದ್ದಾರೆ ಅಂತ ನೋಡೋದಕ್ಕೆ ಹೋಗ್ತಾ ಇರ್ತೀನಿ. ವಾಂಗಿ ಬಾತ್ ತೊಗೊಳ್ಳಿ ಅಂದಾಗ ನನಗೂ ಆಶ್ಚರ್ಯ ಅನ್ನಿಸ್ತು, ಮೇ ಬಿ ವಾಂಗಿ ಬಾತಿಗೆ ಇದು ನಮ್ಮ ವಿಶೇಷವಾದಂಥ ಸೂಕ್ತವಾದಂಥದ್ದೇಳಿ ಹಾಗಾಗಿ ಅವರು ವಾಂಗಿ ಬಾತ್ ಅಂತಾರೆ. ಬದನೆಗೆ ಬೆಲೆ ಇದೆ ಅಂತೇಳಿ ಅಥವಾ ಬೇಡಿಕೆ ಇದೆ ಅಂತೇಳಿ ನಾವು ಬದನೆ ನಂತರ ಬೆತ್ತನೆ ಬೆಳೆದ್ರೆ ನಮ್ಮ ಕಾಯಿ ಕೊರೆಯ ಹುಳ ನಮ್ಮ ತೋಟ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ, ನಮ್ಮಲ್ಲೇ ಪರ್ಮನೆಂಟಾಗಿ ಟೆಂಟ್ ಹಾಕ್ಕೊಂಡು ಇದ್ಬಿಡ್ತದೆ. ಅದ್ರ ಜೊತೆಗೆ ಇನ್ನೂ ಒಂದು, ಇನ್ನು 2-3 ತಿಂಗಳು ಗ್ಯಾಪ್ ಯಾಕೆ ಕೊಡೋದು, ಬೆಲೆ ಬದಲಾವಣೆ ಮಾಡೋದು ಯಾಕೆ ಅಂತೇಳಿ, ಕಬ್ಬು ಬೆಳೆದಂಗೆ ಕೂಳೆ ಬೆಳೆದಂಗೆ ಬೆಳಿಬೋದು, ಅದ್ರ ಬೆಳೆನಲ್ಲಿ ಅವಕಾಶ ಇದೆ, ಬೆಳೆಯೋಣ ಅಂತೇಳ್ಬಿಟ್ಟು ಕೂಳೆನೂ ಬೆಳಿತೀವಿ, ನಮ್ಮ ಹುಳ ಇಲ್ಲೇ ಇರೋಣ ಅಂತೇಳಿ ಅದು ಹುಳ್ಕೊಂಬಿಡುತ್ತೆ, ಅದನ್ನು ಮಾಡೋದು ಬೇಡ. ಈ ಪೋಷಕಾಂಶಗಳ ವ್ಯತ್ಯಾಸಗಳಾದರೆ ನಮ್ಮ ಬೆಳೆ ಈ ಕೀಟಕ್ಕೆ ದಾಳಿಗೆ ಭಾಳ ವಿಶೇಷವಾಗಿ ಹೆಚ್ಚಾಗಿ ತುತ್ತಾಗುತ್ತೆ. ಅದನ್ನು ತಡೆಗಟ್ಟೋದಕ್ಕೆ ಸಮಗ್ರ ಪೋಷಕಾಂಶ ನಿರ್ವಹಣೆನ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಹಿತಮಿತವಾಗಿ ಸಾರಜನಕವನ್ನು ಹಿತಮಿತವಾಗಿ ಕೊಡಬೇಕು, ಮತ್ತು ಈ ಪೊಟ್ಯಾಷ್ ಗೊಬ್ಬರವನ್ನು ದ್ವಿಗುಣ ಮಾಡೋದ್ರಿಂದ ಅದಕ್ಕೆ ಈ ಕೀಟವನ್ನು ನಿರೋಧಿಸುವಂಥ ಶಕ್ತಿ ಬರುತ್ತೆ ಬೈ ಡಿಫಾಲ್ಟ್. ಇನ್ನೊಂದು ವಿಜ್ಞಾನ ಕಂಡಿಡ್ಕೊಂಡಿರೋದು ಅಂದರೆ, ಇತ್ತೀಚೆಗೆ ಕಳೆ ಜಾಸ್ತಿ ಆಯಿತು, ಕೆಲಸ ಮಾಡೋದಕ್ಕೆ ಆಳು ಕಾಳುಗಳಿಲ್ಲ, ಮತ್ತು ಆ ಕಳೆ ಕಸ ಮೊದಲಾದರೆ ದನ ಕರುಗಳಿಗೆ ಅಂತೇಳಿ ಕಳೆ ಕಿತ್ಕೋತಾ ಇದ್ರು, ಈಗ ಮನೆಯಲ್ಲಿ ದನ ಕರುಗಳು ಇಲ್ಲ, ಜನಗಳೇ ಇಲ್ಲ, ಇನ್ನು ದನ ಕರುಗಳು ಎಲ್ಲಿಂದ ಬರಬೇಕು? ಕೃಷಿನಲ್ಲಿ ಪ್ರಮುಖವಾಗಬೇಕಾಗಿರೋದು ದನ ಜನ, ಎರಡೂ ಇಲ್ಲ ಇವತ್ತು. ಕೃಷಿ ಮಾಡ್ತಾ ಇದ್ದೀವಿ. ಅದಕ್ಕೇನೆ ಇವತ್ತು ಕೃತಕ ಬುದ್ಧಿ ಮತ್ತೆ ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಅವೆರಡರನ್ನ ಕೊರತೆಯನ್ನು ನೀಗಿಸೋದಕ್ಕೆ ಇದರ ಅವಶ್ಯಕತೆ ಇದೆ. ವಿಧಿ ಇಲ್ಲ, ನಾವು ಹೋಗಲೇಬೇಕು. ಸದ್ಯಕ್ಕೆ ನಾವು ಜನಗಳ ಇಲ್ಲದೇನೆ ಕೂಡ ಈ ಕೃತಕ ಬುದ್ಧಿ ಮತ್ತೆ ಬಳಸ್ಕೊಂಡು ಹ್ಯಾ ಕೃಷಿ ಮಾಡೋದು ಅನ್ನೋದ್ರ ಕಡೆ ನಮ್ಮ ಪ್ರಯತ್ನ ಮಾಡೋಣ. ಈಗಿರೋ ಸ್ಥಿತಿಗೆ ತಕ್ಕ ಹಾಗೆ ಈ ಮಲ್ಚಿಂಗ್ ಹಾಳೆನ ತಂದರು. ಮಲ್ಚಿಂಗ್ ಹಾಳೆ ಏನು ಅಂದರೆ ನೀರಿನ ಕೊರತೆ ಇತ್ತು ನಮಗೆ, ಆ ನೀರಿನ ಕೊರತೆಯನ್ನು ನೀಗಿಸೋದು ಮತ್ತು ಕಳೆ ಹೇರಳವಾಗಿ ಬೆಳೆಯೋದನ್ನು ತಪ್ಪಿಸೋದು, ಇವೆರಡಕ್ಕೋಸ್ಕರ ಇದು ಮಾಡೋದು. ಇದನ್ನು ಮಾಡಿದಾಗ ಏನಾಯಿತು, ನಮ್ಮ ಈ ಒಂದು ಬದನೆ ಕಾಯಿ ಕುರಿಕದ ಹುಳುದು ಹಾವಳಿ ಈ ಮಲ್ಚಿಂಗ್ ಇದ್ದಂಥ ಪ್ರದೇಶಗಳಲ್ಲಿ ಅಥವಾ ತಾಕಗಳಲ್ಲಿ ಅದರ ಮಲ್ಟಿಪ್ಲಿಕೇಶನ್ ರೇಟ್ ಕಡಿಮೆ ಆಗಿರೋದು ನಮ್ಮ ವಿಜ್ಞಾನಕ್ಕೆ ಗೊತ್ತಾಗಿದೆ. ಅದನ್ನು ದಾಖಲಿಸ್ಕೊಂಡು ಇಟ್ಕೊಂಡಿದ್ದೀವಿ ನಾವು. ಈ ಮಾಮೂಲಿ ಮಣ್ಣಿಗೆ ಕಂಪೇರ್ ಮಾಡಿದ್ರೆ ಮಲ್ಚಿಂಗ್ ಇದು ಆಳೆ ಹಾಕಿರುವಂಥ ಜಾಗದಲ್ಲಿ ಇದರ ಹಾವಳಿ ಕಡಿಮೆ. ಇದನ್ನು ಮತ್ತೆ ಇನ್ನೊಂದು ಹಿಂದೆ ನಮ್ಮ ಕವಿಗಳು ಸಹ ನಮ್ಮ ಸಾಮಾಜಿಕ ಇದಕ್ಕೋಸ್ಕರ ಬರೆದಿದ್ದರು, ಬೆಳಕಿಗೆ ಆಕರ್ಷಿತವಾಗುವಂಥ ಗುಣ ನಮ್ಮ ಪತಂಗಗಳಿಗಿದೆ, ಅದನ್ನು ಬಳಸ್ಕೊಂಡು ಈ ಕೀಟಗಳನ್ನು ನಿರ್ವಹಣೆ ಮಾಡ್ಬೋದು ಅಂತೇಳಿ ಭಾಳ ವಿಸ್ತಾರ 80-90 ದಶಕದಲ್ಲಿ ಭಾಳಷ್ಟು ಥೀಸಿಸ್ಗಳು ನೀವು ಯಾವುದೇ ತೆಗೆದ್ರೂ ಕೂಡ ನಮ್ಮ ಕೀಟ ವಿಜ್ಞಾನದ್ದು ಯಾವ್ಯಾವ ಪತಂಗ ಬೆಳಕಿಗೆ ಆಕರ್ಷಿತವಾಗ್ತವೆ ಅನ್ನೋದನ್ನು ಭಾಳ ವಿವರವಾಗಿದ್ದರಲ್ಲಿ ಅದರಲ್ಲಿ ನಮ್ಮ ಈ ಪತಂಗ ಭಾಳ ಇತ್ತೀಚಿನ ದಿನಗಳಲ್ಲಿ ಕಳೆದ ದಶಕದಲ್ಲಿ ನಮ್ಮ ಸೋಲಾರ್ ಬೆಳಕಿನ ಬೆಳೆಗಳು ಭಾಳ ಮುನ್ನೆಲೆಗೆ ಬಂದವು. ಭಾಳ ಅತ್ಯಂತ ಪರಿಣಾಮಕಾರಿಯಾಗಿ ನನ್ನದೇ ಕೆಲವು ರೈತರುಗಳು ಸುಮಾರು 50-60 ಸಿಂಪರಣೆಗಳನ್ನು ಒಂದು ಬೆಳೆ ಬದನೆಗೆ ಮಾಡ್ತಾ ಇದ್ದವರು 6-7 ಬೆಲೆಗೆ 10 ಗುಣ ಅದನ್ನು ಕಡಿಮೆ ಮಾಡಿದ್ದಾರೆ. ಅದಕ್ಕೆ ಕೀಟನಾಶಕಗಳಿಂದ ಅಷ್ಟು ಪರಿಣಾಮಕಾರಿ ಅಲ್ಲ, ಆದರೆ ದುರಾದೃಷ್ಟ ಕೀಟನಾಶಕದಿಂದ ಏನೋ ಪರಿಹಾರ ಸಿಕ್ಕಿಬಿಡ್ತದೆ ಅಂತೇಳಿ ಅನಿವಾರ್ಯವಾಗಿ ಅದಕ್ಕೆ ಬಳಸ್ಕೊಂಡು ತಪ್ಪು ಮಾಡ್ಕೋತಾ ಹೋಗಿದ್ರು. ಅದು ಇದರಿಂದ ಸಹ ಆಗಿದೆ. ಅದರ ಜೊತೆಗೆ ಮೋಹಕ ಬಲೆನೂ ಇದೆ. ಈ ಮೋಹಕ ಬಲೆ ಬರೀ ಗಂಡು ಹುಳುಗಳನ್ನು ಮಾತ್ರ ಅಲ್ಲಿ ತೆಗೆದಾಕ್ಬಿಡುತ್ತೆ. ಗಂಡು ಹುಳುಗಳು ಕಡಿಮೆ ಆಯಿತು ಅಂತಂದರೆ ಹೆಣ್ಣು ಹುಳುಗೆ ಅದರ ಸಂಪರ್ಕ ಮಿಲನ ಆಗದೇನೆ ಅದರ ವಂಶಾಭಿವೃದ್ಧಿ ಕಡಿಮೆ ಆಗ್ತದೆ. ಇದು ಭಾಳ ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನಗಳು. ಕೆಲವೊಂದ್ಸಲಿ ಅದಕ್ಕಿರುವಂಥ ವಿಜ್ಞಾನ ಏನು ಹೇಳುತ್ತೆ, ನಮ್ಮ ಬದನೆ ತೋಟದಲ್ಲಿ ಕುಡಿ ಮತ್ತು ಕಾಯ್ಕೊರಿಯುವಂಥ ಹುಳ ಇದೆಯಾ ಇಲ್ವಾ ಅಂತ ಗುರುತಿಸ್ಕೊಳ್ಳೋದಕ್ಕೆ ಒಂದು ಬೆಳಕಿನ ಬೆಲೆ 4 ಮೋಹಕ ಬೆಲೆ ಸಾಕು ಒಂದು ಎಕರೆಗೆ. ಗುರುತಿಸ್ಕೊಳ್ಳೋದಕ್ಕೆ ಅದು ನಿರ್ವಹಣೆಗಲ್ಲ, ನೀವೇನಾದರೂ ಬೇರೆ ಅದಕ್ಕೆ ಬೇರೆ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅದನ್ನೇ ನಾನು ಬೇರೆ ಮಾಡೋದೇ ಇಲ್ಲ, ನಾನು ಸಾವಯವ ರಹಿತ, ನಾನು ಯಾವುದೇ ಪರಿಸರಕ್ಕೆ ದ್ರೋಹ ಮಾಡೋದಿಲ್ಲ ಅಥವಾ ಹಾನಿ ಮಾಡೋದಿಲ್ಲ, ನಾನು ನಿರುಪದ್ರವಿ ಜೀವಿ ಅಂತೇಳಿ ನೀವು ಅಂದ್ಕೊಂಡು ಏನೂ ಮಾಡಿದೆ ಅಥವಾ ಬೇರೆಯವ್ರ ರೀತಿ ಹೇಳಬೇಕು ಅಂದರೆ ಏನೋ ಸೋಮಾರಿ ರೈತ ಅಂದ್ಕೊಂಡ್ರೆ ಆ ಥರದಲ್ಲಿ ನಾನು ಕೃಷಿ ಮಾಡ್ತೀನಿ ಅಂದರೆ ಏನು ಖರ್ಚಿಲ್ವಲ್ಲ, ಆರಾಮಾಗಿರ್ಬೋದು. 4 ಬೆಳಕಿನ ಬೆಲೆ 10 ಮೋಹಕ ಬೆಲೆ ಹಾಕಿದ್ರೆ ಅದು ಕೆಲಸ ಆಗುತ್ತೆ. ಅದನ್ನು ಬಿಟ್ಟರೆ ಇನ್ನೊಂದು ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನ ಅಂದರೆ ಪರತಂತ್ರ ಜೀವಿಗಳ ಬೆಳಕೆ. ಡಾಕ್ಟರ್ ಲೆಸ್ಲಿ ಸಿ ಕೋಲ್ಮನ್ ಅಂತೇಳಿ ನಮ್ಮ ಮೈಸೂರು ಸಂಸ್ಥಾನದ ಮೊದಲ ಕೃಷಿ ನಿರ್ದೇಶಕರವರು, ಕೀಟಶಾಸ್ತ್ರಜ್ಞರು, ತದನಂತರ ನಿರ್ದೇಶಕರು, 1935 ಕಟ್ಟಿದಂಥದ್ದು. ಬಹಳಷ್ಟು ಸಲ ನಮ್ಮ ಮೈಸೂರು ಪ್ರಾಂತ್ಯದ ರೈತರುಗಳಿಗೆ ಇನ್ನೂ ಸಹ ಗೊತ್ತಿಲ್ಲ. ಬಹಳಷ್ಟು ಸಲ ಆ ಒಂದು ಇಲಾಖೆಯವರು ಅಲ್ಲಿರೋ ತಯಾರಾದಂಥ ಹುಳುಗಳನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ಅದನ್ನು ಅಂಚೆ ಮುಖಾಂತರ ಕಳಿಸ್ತಾರೆ. ಅವತ್ತಿಂದನೂ ಅವ್ರ ಕಾಲದಿಂದನೂ ಅದನ್ನು ಪೋಸ್ಟಲ್ ಕಳಿಸುವಂಥ ವ್ಯವಸ್ಥೆ ಇತ್ತು, ಈಗಲೂ ಕಳಿಸ್ಕೊಡ್ತಾ ಇದ್ದಾರೆ. ದಾವಣಗೆರೆ, ರಾಯಚೂರು, ಬಳ್ಳಾರಿ, ಬಾಗಲಕೋಟೆ, ಬೆಳಗಾವಿ ರೈತರು ಅದನ್ನು ತರಿಸ್ಕೊತಾ ಇದ್ದಾರೆ. ಮಂಡ್ಯ, ಮೈಸೂರು ರೈತರು ಅದನ್ನು ಖುದ್ದಾಗಿ ಅಷ್ಟೇ, ಕೆಲವರು ಅತ್ಯಂತ ಕಡಿಮೆ ಪ್ರಮಾಣದ ರೈತರು ಅದನ್ನು ಬಳಸ್ಕೊತಾ ಇದ್ದಾರೆ. ಇವಿಷ್ಟು ಅದಕ್ಕಿರುವಂಥದ್ದು. ಅದಲ್ಲದೆ ಇನ್ನೊಂದಷ್ಟು ಇದಂದರೆ ಈ ಮೊದಲಿಂದನೂ ಮಾಡ್ಕೊಂಬಂದಿದ್ದಂಥದ್ದು ಸಾಂಪ್ರದಾಯಿಕವಾಗಿ ಬಾಧಿತ ಕುಡಿಗಳನ್ನು ಮತ್ತು ಕಾಯಿಗಳನ್ನು ಕಿತ್ತು ಒಂದು ಆಳವಾದ ಗುಂಡಿನಲ್ಲಿ ಹಾಕಿ ಮೇಲುಗಡೆ ಸುಣ್ಣ ಅಥವಾ ಬ್ಲೀಚಿಂಗ್ ಪೌಡ್ರು ಅಥವಾ ಏನೂ ಇಲ್ಲ ಅಂದರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊಬ್ಬರ ಹಾಕಿ ಆ ಹುಳ ಸತ್ತೋಗಬೇಕು, ಮತ್ತೆ ಅದು ಜೀವಂತವಾಗಿ ಮೇಲಕ್ಕೆ ಬರಬಾರ್ದು. ಅದ್ರ ಮೇಲೆ ಮತ್ತೆ ಒಂದಷ್ಟು 1-2 ಮಣ್ಣನ್ನು ಮುಚ್ಚೋದು ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನ. ಇದರಿಂದ ಏನಾಗುತ್ತೆ, ನಮ್ಮಲ್ಲಿ ಕೀಟಗಳ ಅಭಿವೃದ್ಧಿ ಆಗೋದು ಕಡಿಮೆ ಆಗುತ್ತೆ. ಬಟ್ ಆದರೆ ನಮ್ಮಲ್ಲಿ ಏನು ಮಾಡ್ತಾ ಇದ್ದೀವಿ, ರೈತರು ಬೆಂಕಿ ಹಾಕಿ ಸುಡ್ತಾ ಇದ್ದೀರಿ, ದನಕ್ಕೆ ಮೇಯಿಸ್ತಾ ಇದ್ದೀರಿ, ಕೆಲವರು ತಿಪ್ಪೆಗೆ ಹಾಕ್ತಾ ಇದ್ದೀರಿ. ಇದು ಭಾಳ ಅನುಕೂಲ ಮಾಡಿಕೊಡ್ತಾ ಇರೋದು ನಮ್ಮ ಹುಳಕ್ಕೆ, ಖುಷಿಯಾಗಿದೆ ಅದು. ಇವರು ತಿಪ್ಪೆಗೆ ಹಾಕ್ತಾ ಇದ್ದಾರಲ್ಲ, ಅದು ಆ ತಿಪ್ಪೆ ಭಾಳಷ್ಟು ಸಲ ಅವ್ರ ಬದನೆಕಾಯಿ ತೋಟದಲ್ಲೇ ಇರ್ತದೆ, ಅದ್ರ ಮಗ್ಲಲ್ಲೋ ಅದ್ರ ಸೆಂಟ್ರಲ್ಲೋ ಇರ್ತದೆ. ಹಾಗಾಗಿ ನಮಗೆ ಭಾಳಷ್ಟು ನಷ್ಟ ಆಗ್ತಾ ಇರೋದು, ಅದನ್ನು ಮಾಡಬಾರ್ದು ಅಂತೇಳಿ ನಾವು ಇದನ್ನು ಹೇಳಿದ್ವಿ. ಸುಮ್ಮನೆ ಹಾಗೆ ತಿಪ್ಪೆಗೆ ಹಾಕಿದ್ರೆ ನೀನು ಹಾಕ್ತಾ ಇರೋಣ, ನಾವು ಹಿಂಗೆ ಬದುಕ್ತಾ ಇರ್ತೀವಿ, ನಿನ್ನ ಕೆಲಸ ನೀನು ಮಾಡೋ, ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಅದು ಬದುಕ್ತಾ ಇದೆ, ನಾವು ನಷ್ಟ ಅನುಭವಿಸ್ತಾ ಇದ್ದೀವಿ. ಮತ್ತು ಈ ಕ್ರಮಗಳನ್ನು ಆದಷ್ಟು ನಾವು ಸಾಮೂಹಿಕವಾಗಿ ಮಾಡಬೇಕು. ಇವತ್ತು ನಮ್ಮಲ್ಲಿ ಕೊರತೆ ಇರೋದು ಇದೆ ಅನಿವಾರ್ಯ ಅಂತ, ಹಿಂದೆ ಇತ್ತು, ಈಗಾಗಲೇ ಕೂಡ ಸರ್ಕಾರ ಭಾಳಷ್ಟು ನಿಮಗೆ ಪ್ರಚೋದನೆಗಳನ್ನು ಕೊಡ್ತಾ ಇದೆ. ರೈತ ಉತ್ಪಾದಕ ಕಂಪ್ನಿಗಳನ್ನು ಕಟ್ಕೊಂಡಿದ್ದೀರಿ ಈಗ ಭಾಳಷ್ಟು ಜನ, ದುರಾದೃಷ್ಟವಶಾತ್ ನಿಮ್ಮದೇ ಹಳೆ ಸಂಘ, ರೈತರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಎಲೆಕ್ಷನ್ಗಷ್ಟೇ ಸೀಮಿತವಾಗಿದೆ. ಅಲ್ಲಿ ಶುರು ಮಾಡ್ಕೊಂಡು ನೀವು MP ಎಮ್ ಎಲ್ ಎವರೆಗೂ ಹೋಗ್ತೀರಿ, ಆದರೆ ಆ ಸಂಘ ಏನೂ ಇದಾಗಿಲ್ಲ. ಸಾಲ ತಗೋತಾ ಇದ್ದೀರಿ, ಸಾಲ ಮುಟ್ಟಿಸ್ತಾ ಇದ್ದೀರಿ ಅಷ್ಟೇ ಹೊರತು ಅದರಿಂದ ಕೃಷಿಗೇನು ಭಾಳಷ್ಟು ಲಾಭ ಆಗ್ತಾ ಇಲ್ಲ. ಇನ್ನು ನಮ್ಮಲ್ಲೇ ಲಭ್ಯ ಇರುವಂಥದ್ದು ಬೇವಿನೆಣ್ಣೆ, ಹೊಂಗೆ ಎಣ್ಣೆ ಅಥವಾ ಹಿಪ್ಪೆ ಎಣ್ಣೆ ಇವತ್ತು ಮರ್ತೇ ಬಿಟ್ಟಿದ್ವಿ. ಮೇ ಬಿ ಬೇವಿನೆಣ್ಣೆ ಮಾತ್ರ ಸುದ್ದಿನಲ್ಲಿದೆ. ನಾ ಸಣ್ಣ ಹುಡುಗ ಇದ್ದಾಗ, ಪ್ರೈಮರಿ ಸ್ಕೂಲ್ನಲ್ಲಿದ್ದಾಗ ನಮ್ಮ ಕ್ಲಾಸ್ನಲ್ಲಿ ಅತಿ ಹೆಚ್ಚು ಶ್ರೀಮಂತ ಹುಡುಗ ನಾನು. ನನ್ನ ಅಪ್ಪ ಅಮ್ಮ ನನಗೇನಾಗ ಪಾಕೆಟ್ ಮನಿ ಕೊಡುವಂಥ ಪದ್ಧತಿ ಇರಲಿಲ್ಲ. ಇವತ್ತಿನ ಭಾಳಷ್ಟು ಪೇರೆಂಟ್ಸ್ಗಿದೆ. ಈ ಪಾಕೆಟ್ ಮನಿನ ನಾವು ಬೇಸಿಗೆ ರಜದಲ್ಲಿ ನಾವೇ ದುಡ್ಕೋತಿದ್ವಿ. ಹೊಂಗೆ ಬೀಜ, ಬೇವಿನ ಬೀಜ, ಹಿಪ್ಪೆ ಬೀಜ, ಹುಣಸೆ ಬೀಜ, ಮತ್ತು ಭಾಳಷ್ಟು ಯಾರ ಮನೆಯಲ್ಲಿ ಕರೀತಾರೋ ಅವ್ರ ಮನೆಗೆಲ್ಲ ಹೋಗಿ ಹುಣಸೆ ಕೆಚ್ಚಿಕೊಟ್ಟು ಬಂದ್ಬಿಡ್ತಿದ್ವಿ. ಮನೆಯವ್ರಿಗೆ ಗೊತ್ತಾಗದಂಗೆ ಕದ್ದು ಮುಚ್ಚಿ ಮನೆಯವರು ಕೊಡ್ತಿದ್ರು. ಬೇರೆ ಮನೆಗಳಲ್ಲೂ ಕೆಲಸ ಮಾಡಿಕೊಟ್ಟು ಅವ್ರ ಮನೆಯಲ್ಲಿ ಒಳ್ಳೆ ಊಟ ಮಾಡಿಕೊಂಡು ಮತ್ತೊಂದಷ್ಟು ಇಷ್ಟು ದುಡ್ಡು ಕೊಡಬೇಕು, 5 ರೂಪಾಯಿ 10 ರೂಪಾಯಿ. ಅವಾಗೆಲ್ಲ ದೊಡ್ಡ ಲಕ್ಷುರಿ ನಮ್ಗೆ 5 ರೂಪಾಯಿ 10 ರೂಪಾಯಿ ದೊಡ್ಡ ದುಡ್ಡು ಮಾಡ್ಕೋತಿದ್ವಿ. ಈಗ ದುರಾದೃಷ್ಟವಶಾತ್ ಈಗಷ್ಟೇ ಯಾರೋ ಹೇಳ್ತಾ ಇದ್ವಿ ಮಕ್ಕಳು ಕೆಲಸ ಮಾಡ್ತಾ ಇಲ್ಲ ಅಂತ. ನಾ ಡಿಗ್ರಿ ಹೋದವರೆಗೂ ಕೂಡ ವ್ಯವಸಾಯದಲ್ಲಿ ಇನ್ವಾಲ್ವ್ ಆಗಿದ್ದನ್ನು ನನ್ನ ಗುರುಗಳು ಕಣ್ಣಾರೆ ನೋಡಿದ್ದಾರೆ. ಅದನ್ನು ಬಿಟ್ಟರೆ ಜೈವಿಕವಾಗಿ ನಮ್ಮಲ್ಲಿ ಡೈಪೆಲ್ ಅನ್ನುವಂಥದ್ದು ಮಾರ್ಕೆಟ್ನಲ್ಲಿ ಸಿಗ್ತದೆ. BT ಬ್ಯಾಸಿಲಸ್ ಥುರಿಂಜಿಯೆನ್ಸಿಸ್ ಮಾರ್ಕೆಟ್ನಲ್ಲಿದೆ. ಡೈಪೆಲ್ ಅಂತ ಲಿಕ್ವಿಡ್ ಸಿಗುತ್ತೆ, ಅಥವಾ ಡೆಲ್ಫಿನ್ ಅಂತೇಳಿ ಒಂದು ಹರಳು ಕೂಡ, ಹರಳು ರೂಪದ ಕೀಟನಾಶಕ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಅದು ಅತ್ಯಂತ ಪರಿಣಾಮಕಾರಿ, ಬೇರೆ ಯಾವುದೇ ಕೀಟಗಳಿಗೆ ಅಥವಾ ಜೀವಿಗಳಿಗೆ ತೊಂದರೆ ಮಾಡೋದಿಲ್ಲ, ಅದನ್ನು ಬಳಸ್ಬೋದು. ಇವು ಅತ್ಯಂತ ಪರಿಸರ ಸ್ನೇಹಿ ಆಯ್ಕೆಗಳು. ಕಟ್ಟಕಡೆಯದಾಗಿ ಉಳಿಯೋದು ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರ ಯಾವಾಗ ಬಳಸಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ನಿಮ್ಮ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು. ನೀವು ಬಳಸ್ತಾ ಇರೋದು ಯಾವಾಗ ಶುರು ಮಾಡೋದೇ ಅಲ್ಲಿ, ಕೀಟನಾಶಕದಿಂದೇ ಶುರು ಮಾಡ್ತಾ ಇದ್ದೀರಿ. ಇವತ್ತಿನ ನಮ್ಮ ಜೀವನದ ತೊಂದರೆಗಳಿಗೆ, ಹಲವಾರು ತೊಂದರೆಗಳಿಗೆ ಅಥವಾ ರೈತರ ತೊಂದರೆಗೊಳಗಾಗ್ತಾ ಇರೋದು, ಪೀಡೆಗಳು ಇವತ್ತು ಬಲಿಷ್ಠವಾಗ್ತಾ ಇರೋದಕ್ಕೆ ಕಾರಣ ಕೀಟನಾಶಕಗಳು. ನಾವು ಮೊದಲೇ ತಗೋತಾ ಇರೋದು ಕೀಟನಾಶಕ. ಕೀಟನಾಶಕವೇ ಮೊದಲು ಬಂತು ಅಂತಂದರೆ ಹಿಂಗೆ ಬ್ರಹ್ಮಾಸ್ತ್ರನ ಮೊದಲೇ ತೊಗೊಂಬಿಟ್ಟಿದ್ರೆ ಬಬ್ರುವಾಹನ ಸಿನಿಮಾ ನೋಡೋಕ್ಕಾಗ್ತಿರಲಿಲ್ಲ ನಿಮಗೆ. 3 ವರ್ತಾಸು ಇದೆ ಅಲ್ಲ ಸಿನಿಮಾ, 3 ವರ್ತಾಸು ಸಿನಿಮಾ ಅದು. ಮೊದಲೇ ಅವನು ನಾಗಾಸ್ತ್ರನೋ ಏನೋ ಅವರಮ್ಮ ಕೊಟ್ಬಿಟ್ಟಿದ್ದರೆ ನಮಗೆ ಅಷ್ಟು ಸೆಕೆಂಡ್ ಆಫ್ ಸಿನಿಮಾ ಇಂಟರ್ವಲ್ ಆದಮೇಲೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಕೀಟನಾಶಕಗಳನ್ನು ಕಟ್ಟಕಡೆಯದಾಗಿ ಯಾವ ನಮ್ಮ ಸಾಂಪ್ರದಾಯಿಕ ಕ್ರಮಗಳು, ಕೀಟನಾಶಕ ರಹಿತ ಕ್ರಮಗಳು ಕೆಲಸ ಮಾಡೋದಿಲ್ವೋ ಆವಾಗಷ್ಟೇ ಹೋಗಬೇಕು. ನೈಸರ್ಗಿಕ ಕ್ರಮಗಳು ಎಲ್ಲ ಕೈ ಕೊಟ್ಟವು. ಕೀಟದ ಪ್ರಾಬಲ್ಯ ಜಾಸ್ತಿ ಇದೆ, ವಾತಾವರಣ ಕೀಟಕ್ಕೆ ಅನುಕೂಲ ಮಾಡಿಕೊಡ್ತಿದೆ, ನಮ್ಮ ಬೆಳೆ ಅದಕ್ಕೆ ಭಾಳ ನಾಜೂಕಾಗಿದೆ ಅಂಥ ಹಂತದಲ್ಲಿ ಮಾತ್ರ ನಾವು ರಾಸಾಯನಿಕನ ಬಳಸಬೇಕು. ಅದು ಭಾಳ ವಿಶೇಷ. ಮತ್ತು ಇನ್ನೊಂದು, ರಾಸಾಯನಿಕ ಬಳಸ್ಬೇಕಾದ್ರೆ ಅದರಲ್ಲಿ ಬರೆದಿರ್ತಾರೆ ಭಾಳ ಸಣ್ಣ ಅಕ್ಷರದಲ್ಲಿ. ಯಾರಾದರೂ ಓದಿದ್ದೀರಾ ಲೇಬಲ್ಗಳನ್ನು? ಕೆಲವು ಸಲ ಜೊತೆನಲ್ಲಿ ಕೊಟ್ಟಿರ್ತಾರೆ, ಅದನ್ನು ತೆಗೆದು ಹಿಂಗೆ ಬಿಸಾಕ್ಬಿಡ್ತೀವಿ ಕವರ್ ಸಮೇತ. ಅದರಲ್ಲಿ ಒಂದು ಪ್ರಮುಖ ಅಂಶ ಏನು ಬರೆದಿರ್ತಾರೆ ಅಂದರೆ, ಯಾವುದೇ ಒಂದು ಕೀಟನಾಶಕ, ಆ ಕೀಟನಾಶಕ ಆಗಿರ್ಬೋದು ಅಥವಾ ಆ ಗುಂಪಿಗೆ ಸೇರಿದ ಅದರ ಸೋದರ ಸಂಬಂಧಿಗಳನ್ನು ಯಾರನ್ನು ಸತತವಾಗಿ ಎರಡನೇ ಬಾರಿಗೆ ಬಳಸಬಾರ್ದು. ಕೆಲವೊಂದಷ್ಟು ಕೀಟಗಳಿಗೆ ಒಂದು ಬೆಳೆನಲ್ಲಿ ಒಂದೇ ಸಲ ಮಾತ್ರ ಸಿಂಪರಣೆ ಮಾಡಬೇಕು ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಅವುಗಳಿಗೆ ಒಂದು ಜೀವಿತಾವಧಿ ಭಾಳ ಕಡಿಮೆ ಇರ್ತದೆ. ಕೆಲವೊಂದು ಸಲ 20-40 ದಿನಗಳಲ್ಲಿ ಅವುಗಳ ಒಂದು ಸಂತತಿ ಜೀವಿ ತಲೆಮಾರು ಮುಗಿದೋಗ್ತದೆ. ಒಂದು ಸಲ ಅವು ಎಕ್ಸ್ಪೋಸ್ ಆಗಿ ಅದನ್ನು ತಡ್ಕೊಂಡ್ವು ಅಂದರೆ ಮುಂದಿನ ಸಲ ನಾವು ಅದನ್ನು ಸಿಂಪರಣೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅದು ಬಗ್ಗೋದಿಲ್ಲ ಯಾವುದೇ ಕೀಟನಾಶಕಕ್ಕೆ. ಹಾಗಾಗಿ ಇದು ಆ ಒಂದು ಇದಕ್ಕಿರೋದು. ಬಟ್ ದುರಾದೃಷ್ಟವಶಾತ್ ನಾವು ಅದಕ್ಕೆ ಇದು ಕೊಡದೆ ಇವತ್ತು ಈಗ ಒಂದು 2 ವರ್ಷದ ಕೆಳಗೆ ಮೆಣಸಿನಕಾಯಿನಲ್ಲಿ ಕಪ್ಪು ಥ್ರಿಪ್ಸ್ ಅಂತೇಳಿ ಬಂತು, ಬ್ಲ್ಯಾಕ್ ಥ್ರಿಪ್ಸ್ ಅಂತೇಳಿ ಕೇಳಿದಿರಲ್ವಾ? ಅದ್ರ ಜೊತೆಗೇ ಎಕ್ಸ್ಪೋನಸ್ ಅಂತೇಳಿ ಒಂದು ಹೊಸ ಇನ್ಸೆಕ್ಟಿಸೈಡ್ ಬಂತು. ಎಷ್ಟು ಉಪಯೋಗಿಸೋದಕ್ಕೆ ಹೇಳಿದ್ರು ಅದನ್ನು? 1 ಲೀಟರ್ ನೀರಿಗೆ 0.2 ml. ಅದು ಸಂಶೋಧನೆ ಮೋಸ್ಟ್ಲಿ 16-17 ಬಂದಾಗ ಅದನ್ನು ಇದು ಮಾಡೋದಕ್ಕೆ, ನಾನು ಮಾಡಿದ ಕಸರತ್ತು ನನಗೆ ದೇವರಿಗೆ ಪ್ರೀತಿ, ಒದ್ದಾಡುವುದೇ ನನಗೆ ಕೊಟ್ಟಿದ್ದೇ 5 ml ವಿಷ, 3 ಸಲ ಸಿಂಪರಣೆ ಮಾಡಬೇಕು. ಭಾಳ ಕಷ್ಟಪಟ್ಟು ಸಂಶೋಧನೆ ಮಾಡಿದೆ. 22 ಅದು ಬಂತು. 24 ನಮ್ಮ ರೈತರು, ಬಳ್ಳಾರಿ ರೈತರಿಗೆ ಹೇಳಿದ್ರೆ, ಸರ್ ಎಕ್ಸ್ಪೋನಸ್ ಬಿಟ್ಟು ಬೇರೆ ಯಾವುದಾದ್ರೆ ಇದ್ರೆ ಹೇಳಿ ಸರ್. ಏಕೆಂದರೆ ಅದನ್ನು ಬಳಸಿದ ಪ್ರಮಾಣ ಆ ರೀತಿ ವ್ಯಾಪಕವಾಗಿ ಬಳಸಲಾಗಿ ಎರಡನೇ ಸಿಂಪರಣೆಗೆ ಅದು ಕೂಡ ಕೆಲಸ ಮಾಡ್ತಾ ಇಲ್ಲ. ಮಾರ್ಕೆಟ್ನಲ್ಲಿ ಈಗ ಯಾವುದೂ ಹೊಸ ಔಷಧಿಗಳೇ ಇಲ್ಲ. ಎಕ್ಸ್ಪೋನಸ್ ನಂತರ ಹೊಸ ಕೀಟನಾಶಕಗಳೇ ಬರಲಿಲ್ಲ ನಮಗೆ, ಎಲ್ಲಿಂದ ತರೋಣ? ಉದ್ಯಮ ನಿಂತೋಯ್ತದೆ. ಬರೀ ಒಂದು ಉದ್ಯಮ ಅಲ್ಲ, ನಾನು ಬರೀ ರಾಸಾಯನಿಕ ಉದ್ಯಮ ಅಷ್ಟೇ ಹೇಳ್ತಾ ಇದ್ದೀನಿ. ಅದನ್ನು ನಂಬಿಕೊಂಡಿರುವಂಥ ಕೃಷಿ ಉದ್ಯಮ, ನಿಮ್ಮ ಟ್ರಾನ್ಸ್ಪೋರ್ಟು, ನೀವು ಹಿಂಗೆ ಕೀಟನಾಶಕಗಳನ್ನು ಬಳಸ್ತಾ ಅವು ಯಾವ ಕೆಲಸ ಮಾಡಲಿಲ್ಲ ಅಂದರೆ ನೀವೇ ಬಳಸೋದು ಬಿಟ್ಬಿಡ್ತೀರಿ, ಎಲ್ಲ ಅಂಗಡಿ ಮುಚ್ಚಿಬಿಡ್ತಾರೆ. ಸಂಶೋಧನೆ ನೀವು ಅನ್ಕೊಂಡಷ್ಟು ವೇಗದಲ್ಲಿ ಹೋಗ್ತಾ ಇಲ್ಲ, ಭಾಳಷ್ಟು ಕಸರತ್ತು ಪಡಬೇಕು. ಹಾಗಾಗಿ ಭಾಳ ಜೋಪಾನದಲ್ಲಿ ಚಿನ್ನದ ರೀತಿಯಲ್ಲೇ ಬಳಸ್ಬೇಕು ಅದನ್ನು. ಇದ್ದದ್ರಲ್ಲಿ ಸ್ಪೈನೋಸ್ಯಾಡು, ಸ್ಪೈನೋಟ್ರಾಮು, ಸ್ವಲ್ಪ ಪರಿಸರ ಸ್ನೇಹಿ ಕೀಟನಾಶಕಗಳು, ನಿಮ್ಮ ಪಯೋಮೆಥಾಕ್ಸಾಮು, ಅಥಿಯಾಸಿಫೇಟು, ಅಥವಾ ನಮ್ಮ ಹಳೆ ಕ್ಲೋರ್ಪೈರಿಫಾಸ್, ಅದನ್ನು ನಿಲ್ಲಿಸ್ಬಿಡ್ಬೇಕು ಅಂತಿದ್ದೀವಿ. ವಿಧಿ ಇಲ್ಲ, ಬೇರೆ ಆಲ್ಟರ್ನೇಟಿವ್ ಇಲ್ಲ, ಅಷ್ಟು ಕಡಿಮೆ ಮೌಲ್ಯದ ಕೀಟನಾಶಕ ಇನ್ನಿಲ್ಲ ಅಂಥೇಳಿ ಅದನ್ನು ಇನ್ನೂ ಬಳಸ್ತಾ ಇದ್ದೀವಿ. ಏನೂ ಸಿಗದೇ ಇದ್ದವನು, ಅಫೋರ್ಡಬಿಲಿಟಿ ಇಲ್ಲದವನು, ಯಾವುದು ಕೆಲಸ ಮಾಡ್ತಾ ಇಲ್ಲ ಅಂದರೆ ಕಟ್ಟ ಕಡೆಯದಾಗ ಅಲ್ಲಿಗೆ ಹೋಗ್ತಾನೆ, ಸ್ವಲ್ಪ ಮಟ್ಟಿಗೆ ಕೆಲಸ ಕೊಡುತ್ತೆ. ಯಾಕೆ ಅಂತಂದರೆ ಅದು ಬದಲಾವಣೆಯಿಂದಾಗಿ ಅದು ಆ ಶಾಖಗಳಿಗಾಗಿ ಸಹಾಯ ಮಾಡ್ತಾ ಇದೆ. ಅವು ಭಾಳಷ್ಟು ಶೇಷಾಂಶಗಳನ್ನು ನಮ್ಮ ತರಕಾರಿಗಳ ಮೇಲೆ ಅಥವಾ ಯಾವುದರ ಮೇಲೆ ಹೊಳಿಸ್ತದೆ. ಯಾವುದೇ ರಾಸಾಯನಿಕ ಸಿಂಪಡಿಸಿದಾಗ ಕೆಲವೊಂದಷ್ಟು ರಾಸಾಯನಿಕಗಳಿಗೆ ಕನಿಷ್ಠ 10 ದಿನಗಳ ಅಂತರದ ನಂತರ ನಾವು ಅದನ್ನು ಕಟಾವು ಮಾಡಿ ಮಾರುಕಟ್ಟೆಗೆ ಕಳಿಸ್ಬೇಕು ಅಥವಾ ಸೇವನೆಗೆ ಬಳಸಬೇಕು. ಕೆಲವೊಂದಷ್ಟು ಕೀಟನಾಶಕಗಳು, ಉದಾಹರಣೆಗೆ ನಮ್ಮ ಯಾವುದಿದು ಕ್ಲೋರ್ಪೈರಿಫಾಸು ಅಥವಾ ಅಸಿಫೇಟ್, ಇವಕ್ಕೆಲ್ಲ 60 ದಿನಗಳ ಕಾಲ, ಅಥವಾ ಇಮಿಡಾಕ್ಲೋಪ್ರಿಡು, ಇವಕ್ಕೆಲ್ಲ 60 ದಿನಗಳ ಕಾಲ ನಾವು ಅದನ್ನು ಬಳಸಬಾರ್ದು. ಅದರ ಶೇಷಾಂಶಗಳು ನಮ್ಮ ಆಹಾರ ಪದಾರ್ಥಗಳ ಮೇಲೆ, ತರಕಾರಿಗಳ ಮೇಲೆ, ಅದರಲ್ಲೂ ತಾಜಾ ತಿನ್ನುವಂಥ ಹಣ್ಣು ತರಕಾರಿಗಳ ಮೇಲೆ ಭಾಳಷ್ಟು ಹಾನಿಕಾರಕವಾದಂಥ ಪ್ರಮಾಣದಲ್ಲೇ ಇರ್ತವೆ. ಆ ಹಾನಿಕಾರಕ ಶೇಷಾಂಶಗಳು ಏನು ಮಾಡ್ತವೆ ಅಂತ ನಾನು ಹೇಳೋದು ಬೇಡ. ಭಾಳಷ್ಟು ಸಲ ಅನುಭವಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸಮಾಜ ಭಾಳಷ್ಟು ತೊಂದರೆಗಳಿಗೆ ಒಳಗಾಗಿದೆ. ಬರೀ ನಾವಷ್ಟೇ ಅಲ್ಲ, ಭಾಳಷ್ಟು ಸಲ ನಿಮ್ಮ ದನ ಕರುಗಳು ಗಬ್ಬ ಕಟ್ಟೋದಿಲ್ಲ ಅಂತೇಳಿ ನಮ್ಮ ವೆಟರ್ನರಿ ಡಾಕ್ಟರ್ಗಳು ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಮೂಲ ಕಾರಣ ಅವು ಬದನೆಕಾಯಿ ತಿಂದೇ ಇರ್ಬೋದು, ಇವಾಗಕ್ಕೂ ವಾಂಗಿಬಾತ್ ತಿನ್ನಿಸದೇ ಇರ್ಬೋದು, ಆದರೆ ಪರಿಸರದಲ್ಲಿ ಯಾವುದೋ ರೂಪದಲ್ಲಿ, ನೀರಿನ ರೂಪದಲ್ಲೋ, ಗೊಬ್ಬರದ ರೂಪದಲ್ಲೋ, ಕಳೆ ರೂಪದಲ್ಲೋ ಶೇಷಾಂಶಗಳು ಅವನ್ನು ಮುಟ್ತಾ ಇದ್ದಾವೆ. ಅದು ಮತ್ತು ಅದೇನು ಯಾವುದನ್ನು ಇಟ್ಕೊಳ್ಳೋದಿಲ್ಲ, ಪರಿಸರ ನಿಮಗೆ ವಾಪಸ್ ಕೊಡ್ತಾ ಇರುತ್ತೆ. ಭೂಮಿ ಯಾವುದನ್ನು ತನ್ನ ಒಳಗೆ ಇಟ್ಕೊಳ್ಳೋದಿಲ್ಲ, ರೂಪ ಪರಿವರ್ತನೆ ಮಾಡಿ ನಿಮಗೆ ಕೊಡ್ತಾಳೆ. ನೀವು ಬೀಜ ಹಾಕ್ತೀರಿ, ಬೆಳೆ ಮಾಡಿ ತರಕಾರಿನೋ ಹಣ್ಣೋ ಕಾಳೋ ಕಡ್ಡಿನೋ ಕೊಡ್ತದಲ್ಲ ಮೇವು, ಹಾಗೆ ತಾನೇ ಕೊಡೋದು. ನೀವು ಹಾಕೋದು ಒಂದು ಸಣ್ಣ ಬೀಜ ಅಥವಾ ಮ್ಯಾಕ್ಸಿಮಮ್ ಒಂದು ಗೆಡ್ಡೆ, ಈ ಥರ ಬದಲಾವಣೆ ಮಾಡ್ತದೆ. ಇಲ್ಲೋ ಅದೇ ರೀತಿ ಆಗೋದು. ನಾವು ಈ ಹಾನಿಕಾರಕ ಕೀಟನಾಶಕಗಳನ್ನು ಹೆಚ್ಚಾಗಿ ಬಳಸಿದ್ರೆ ನಮಗೆ ತೊಂದರೆ. ಈಗಾಗಲೇ ಕ್ಯಾನ್ಸರ್ ಹಾಸ್ಪಿಟ್ಲನ್ನು ದುಪ್ಪಟ್ಟು ಮಾಡಬೇಕು ಅಂತಿದ್ದೆ. ಈಗ ಮೊದಲೆಲ್ಲ ಬರೀ ಬೆಂಗಳೂರಿನಲ್ಲಷ್ಟೇ ಇತ್ತು, ನಾನು ವಿದ್ಯಾರ್ಥಿ ಆಗಿದ್ದ ಕಾಲಕ್ಕೆ ಬರೀ ಬೆಂಗಳೂರಿನಲ್ಲಷ್ಟೇ ಕಿದ್ವಾಯಿ ಹಾಸ್ಪಿಟ್ಲೇ ಇತ್ತು. ಈಚೆಗೆ ಮೈಸೂರಲ್ಲೂ ಬಂದಿದೆ ಅಲ್ಲ, ಭಾರತ್ ಕಿದ್ವಾಯಿ ಆಸ್ಪತ್ರೆ ಮೈಸೂರಲ್ಲೂ ಇದೆ. ಪ್ರತಿ ಜಿಲ್ಲೆಗೂ ತೊಗೊಂಡು ಹೋಗಬೇಕು ಅಂತೇಳಿ ಸರ್ಕಾರದ ಯೋಚನೆ ಇದೆ. ನಿಮ್ಗೆ ಅನಿಸ್ಬೋದು ನಮ್ಮದೇ ನಮ್ಮೂರಿಗೂ ಕಿದ್ವಾಯಿ ಹಾಸ್ಪಿಟ್ಲು ಬಂತು ಅಂತೇಳಿ, ಅದನ್ನು ಕಾಲರ್ ಎತ್ಕೊಂಡು ಹೇಳೋದಲ್ಲ. ಆ್ಯಕ್ಚುಲಿ ನಮ್ಮ ಸಮಾಜ ಅಥವಾ ನಾವು ಬೆಳೀತಾ ಇರುವ ಒಂದು ದುರಂತ ಕತೆ ಅದು. ಕಿದ್ವಾಯಿ ಹಾಸ್ಪಿಟ್ಲು ಬಂದದ್ದು ಮೀಸೆ ತಿರ್ಕೊಂಡು ಹೇಳುವಂಥ ವಿಚಾರ ಅಲ್ಲ. ಈ ಸ್ಟಾರ್ಟಪ್ ನವೋದ್ಯಮಗಳು ಅಂತ ಹೇಳಿದ್ರಲ್ಲ, ಈ ಪರತಂತ್ರ ಜೀವಿಗಳನ್ನು ಉತ್ಪಾದಿಸಿ ಅವುಗಳನ್ನು ಬಿಡುಗಡೆ ಮಾಡೋದಕ್ಕೆ ಭಾಳಷ್ಟು ಅವಕಾಶಗಳು ನಮ್ಗಲ್ಲಿ ಹೇರಳವಾಗಿದ್ದಾವೆ. ಮತ್ತು ಈ ಬೇವಿನ ಎಣ್ಣೆನಲ್ಲಿ ಮಾರ್ಕೆಟಿನಲ್ಲಿ ಸಿಗೋದು ಕಚ್ಚಾ ಬೇವಿನ ಎಣ್ಣೆ ಬೇರೆ, ನಾವು ಬೀಜದಿಂದ ತಯಾರಿಸುವಂಥದ್ದು 2-3-5 ml ಬಳಸ್ಕೋಬೋದು. ಮಾರ್ಕೆಟಿನಲ್ಲಿ ಸಿಗೋದು ಅಜರ್ಡಕ್ಟಿನ್ ಅಂತೇಳಿ ಕೃತಕವಾಗಿ ನಾವು ತಯಾರಿಸಿರುವಂಥದ್ದು. ಬೇವಿನ ಬೀಜದ ಸುಮಾರು 60% ಮಿಗಿಲಾದ ಅಂಶಗಳಲ್ಲಿ ಒಂದು ಅಂಶ ಅಷ್ಟೆ. ಹಾಗಾಗಿ ಅದನ್ನೇ ನೀವು ಸತತವಾಗಿ ಅಜರ್ಡಕ್ಟಿನೇ ಹೊಡಿತು ಅಂತಂದರೆ ಅದಕ್ಕೂ ನಿರೋಧಕತೆ ಬರುವಂಥ ಸಾಧ್ಯತೆ ಹೆಚ್ಚಿದ್ದಾವೆ. ಆದರೆ ಕಚ್ಚಾ ಬೇವಿನೆಣ್ಣೆಯನ್ನು ಸಿಂಪಡಿಸಿದಾಗ ಆ ಒಂದು ಸಾಧ್ಯತೆ ತುಂಬ ಕಡಿಮೆ. ನೀರಿನಲ್ಲಿ ಅದನ್ನು ಮಿಕ್ಸ್ ಮಾಡೋದಕ್ಕಿಂತ ಮೊದಲೇ ಶಾಂಪು ಭಾಳ ಸರಳವಾಗಿ ಸಿಗುವಂಥದ್ದು. ಭಾಳಷ್ಟು ಜನ ನೀವು ಬಟ್ಟೆ ಸೋಪ್ ಹಾಕ್ತೀರಿ, ದಯವಿಟ್ಟು ಬಟ್ಟೆ ಸೋಪ್ ಹಾಕ್ಬೇಡಿ. ನಮ್ಮ ಎಲೆಗಳು ಭಾಳ ಸೂಕ್ಷ್ಮ, ಇವತ್ತಿನ ಸೋಪ್ಗಳು ಭಾಳ ತೀಕ್ಷ್ಣವಾಗಿದ್ದಾವೆ. ನಿಮ್ಗೆ ಹಿಂಗೆ ಅಂದ ತಕ್ಷಣ ಪಳಪಳ ಅಂತ ಹೊಳೆಯುವಂಥ ಏನು ಹೊಳಬೇಕಲ್ವ ಬಟ್ಟೆ ಮೇಲೆ, ಹಂಗಿದ್ದಾಗ ನಮ್ಮ ಇದರಲ್ಲಿರುವಂಥ ಮೇಣ ಏನು ಕಿತ್ಕೊಂಡು ಎಲ್ಲೋಗ್ಬೋದು. ಅದಕ್ಕೇ ಆದಷ್ಟು ಶಾಂಪು ನಿಮ್ಮ ತಲೆ ಕೂದಲಿಗೆ ಏನು ಬಳಸ್ತಿರಲ್ಲ ಬೆಸ್ಟು, ಕಡಿಮೆ ದುಡ್ಡನ್ನು ತೊಗೊಂಡ್ರೆ ಇನ್ನೂ ಒಳ್ಳೆಯದೆ, ನಿಮ್ಮ ಜೇಬಿಗೂ ಭಾರ ಆಗೋದಿಲ್ಲ. 1/2 ml ಶಾಂಪು, 3-5 ml ಬೇವಿನೆಣ್ಣೆ, ಕಚ್ಚಾ ಬೇವಿನೆಣ್ಣೆ. ಫಸ್ಟ್ ಇವೆರಡನ್ನು ತೊಗೊಂಡು ನಿಮಗೆ ಎಷ್ಟು ಲೀಟ್ರು ನೀರಿದೆಯೋ ಅದಕ್ಕೆ ಆ ಪ್ರಮಾಣದಲ್ಲಿ ಅಳತೆ ಮಾಡಿಕೊಂಡು 1/2 ml ಶಾಂಪು, 3-5 ml ಬೇವಿನೆಣ್ಣೆ, ಕಚ್ಚಾ ಬೇವಿನೆಣ್ಣೆ. ಬೇವಿನೆಣ್ಣೆ ಇಲ್ಲ ಅಂದರೆ ಹೊಂಗೆ ಎಣ್ಣೆ ಅಥವಾ ಹಿಪ್ಪೆ ಎಣ್ಣೆ. ಇವು ಮೂರು ಸಿಕ್ಕಲಿಲ್ಲ ಅಂದರೆ ಕಟ್ಟಕಡೆಯದಾಗಿ ನಿಮ್ಮ ಹರಳೆಣ್ಣೆನೂ ಕೂಡ ಕೆಲಸ ಮಾಡುತ್ತೆ ತಲೆಗೆ ಹಾಕೊಳ್ಳೋದು. 3-5 ml, 3 ಯಾವಾಗ ಅಂದರೆ ನಿಮ್ಮ ಬೆಳೆಗಳು ತುಂಬ ಸೂಕ್ಷ್ಮವಾಗಿದ್ದಾಗ, ಎಳೆ ಪ್ರಾಯದ ಗಿಡಗಳು ಅಥವಾ ನಮ್ಮ ಕುಂಬಳ ಜಾತಿ ತರಕಾರಿಗಳು ಇಂಥ ಬೆಳೆಗಳಿಗೆ ನೀವು 3 ml ಹಾಕ್ಕೊಳ್ಳಿ, ಅಥವಾ ಎಳೆ ಪ್ರಾಯದ ಇನ್ನು ತಿಂಗಳು ಸಸಿ ಸಸಿ ಮಡಿನಲ್ಲಿರುವಂಥವಕ್ಕೆ 3 ml ಸಾಕು. ಬಲತ್ ಗಿಡಗಳು, ಮಾವಿನ ಎಲೆ ಅಥವಾ ತೆಂಗು ಇಂಥ ಬೆಳೆಗಳಿಗೆ 5 ml ಅಥವಾ ಮೆಣಸಿನಕಾಯಿ ಇಂಥವಕ್ಕೆ 5 ml ಬಾಳೆಗಳಿಗೂ ಹಾಕೋಬಹುದು. ಬಾಳೆ ಮೇಲೆ ಅಷ್ಟು ಈಸಿಯಾಗಿ ಕೂತ್ಕೊಳ್ಳೋದಿಲ್ಲ, ಬಾಳೆ ಮೇಲೆ ಅದರದೇ ಆದಂಥ ವ್ಯಾಕ್ಸ್ ಇರುತ್ತೆ, ಅದಕ್ಕೆ ಬೇರೆ ಸ್ಟಿಕ್ಕರ್ ಒಂದು ಎಕ್ಸ್ಟ್ರಾ ಹಾಕೋಬೇಕು. ಅವನ್ನೆಲ್ಲ ಗಮ್ ಹಾಕ್ಕೊಂಡೇ ನೀವು ಸಿಂಪರಣೆ ಮಾಡಬೇಕು, ಇಲ್ಲಾಂದರೆ ಕೆಲಸ ಮಾಡೋದಿಲ್ಲ. ಅದನ್ನು ಹಾಕ್ಕೊಂಡು ಫಸ್ಟು ಎಣ್ಣೆ ಶಾಂಪು ಚೆನ್ನಾಗಿ ಕುಲುಕಿದ್ರೆ ನಿಮಗೊಂದು ರೀತಿ ಹಾಲಿನ ರೀತಿ ಆಗುತ್ತೆ. ಆ ನಂತರ ನೀವು ಅದನ್ನು ನೀರಿಗೆ ಹಾಕಬೇಕು, ಇಲ್ಲಾಂದರೆ ಎಣ್ಣೆ ಮೇಲಿರುತ್ತೆ ನೀರು ಕೆಳಗಿರುತ್ತೆ. ಫಸ್ಟ್ ಎಲ್ಲ ಗಿಡಗಳಿಗೆ ಬರೀ ನೀರು ಹೊಡೆದ್ಬಿಟ್ಟು ನಾನು ಎಣ್ಣೆ ಹೊಡೆದಿನಿ ಅಂತ ಹೇಳ್ಕೊ ಬಂದ್ಬಿಡ್ತೀರಿ ನೀವು. ಒಂದು ಬಾಟ್ಲು ತಗೊಳ್ಳಿ, ಅದಕ್ಕೆ ಫಸ್ಟು ಶಾಂಪು ಹಾಕಿ, ಒಂದು ನಿಮಗೆ 10 ಲೀಟ್ರು ಬೇಕು, 10 ಲೀಟ್ರಿಗೆ ಒಂದು 5 ml ಶಾಂಪು ಹಾಕಿ, ಇದು ಒಂದು 50 ml ಬೇವಿನ ಎಣ್ಣೆ ಹಾಕಿ ಅಥವಾ ಹರಳೆಣ್ಣೆ ಹಾಕಿ ಹೊಂಗೆ ಎಣ್ಣೆ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ನಂತರ ನೀರಿಗೆ ಹಾಕಿ, ಈಸಿಯಾಗಿ ಸಿಂಪರಣೆ ಆಗ್ತದೆ ನಿಮ್ಗೆ. ನೀವು ಅಂಟುವಾಳ ಹಾಕ್ತೀವಿ ಅಂದರೆ ಅದಿನ್ನೂ ಒಳ್ಳೇದೆ. ಇನ್ಫ್ಯಾಕ್ಟ್ ಹಿಂದೆ ಎಲ್ಲ ಮಾಡ್ತಾ ಇದ್ದದ್ದೇ ಅದು, ಅಂಟುವಾಳ ನೀವು ಬಳಸ್ತಾ ಇಲ್ಲ ಅನ್ನೋಕ್ಕೋಸ್ಕರ ಶಾಂಪು ಬಂದದ್ದು. ಇಷ್ಟೆಲ್ಲ ಪದ್ಧತಿಗಳಿದ್ದಾವೆ, ಬಟ್ ಅವನು ಕೂಡ ಕೆಲವೊಂದ್ಸಲ ನಮಗೆ ಯಾಕೋ ನನಗೆ ಇವತ್ತು ಸಮಾಧಾನ ಇಲ್ಲ ಅಂತೇಳಿ ಕೈ ಎತ್ತಿಬಿಡ್ತು. ವಾತಾವರಣದ ಬೆಳೆ ಪರಿಸ್ಥಿತಿ ಕೈಕೊಟ್ಟಾಗ ಬರೀ ನಮ್ಮ ಕುಡಿ ಮತ್ತು ಕಾಯಿಕೊರೆಯೋ ಹುಳ ಅಷ್ಟೇ ಇರೋದಿಲ್ಲ. ಸಾಧಾರಣವಾಗಿ ನಮ್ಮ ಕುಡಿ ಮತ್ತು ಕಾಯಿಕೊರೆಯುವಂಥ ಹುಳ ಮುಂಗಾರಿನಲ್ಲಿ ಭಾಳ ದೊಡ್ಡ ಹವಾ ಕ್ರಿಯೇಟ್ ಮಾಡ್ತದೆ, ಬೆಳೆ ನಂದೇ ಅಂತ ಹೇಳ್ತದೆ. ನೀವೇನಾದರೂ ಒಂದು ವಾರ ತೋಟಕ್ಕೆ ಹೋಗಲಿಲ್ಲ ಅಂದರೆ, ಅಂಥ ಟೈಮ್ನಲ್ಲಿ ಮಳೆ ಬರಲಿಲ್ಲ ಅಂತಂದರೆ ಬಿಳಿ ನೊಣ ಇದು ಬೆಳೆ ನಂದೇ ಅಂತ ಬರುತ್ತೆ, ಕೆಂಪು ಜೇಡರ ನುಶಿ ಬರುತ್ತೆ. ವಾತಾವರಣ ನೋಡ್ಕೊಂಡು ಬರುವಂಥದ್ದು ಇವೆಲ್ಲ ಬೆಳೆ. ಹಸಿರು ಜಿಗಿ ಹುಳ, ಹಸಿರು ಜಿಗಿ ಹುಳ ಬಂತು ಅಂದರೆ ಅದ್ರ ಜೊತೆಗೆ ಒಂದಷ್ಟು ವೈರಸ್ಸನ್ನು ಕರ್ಕೊಂಬರ್ಬಿಡುದು. ವಾತಾವರಣ ಬಂತು ಹೆಂಗಿತ್ತು ಹಾಗೆ ಇವಾಗ ಶುರುವಾಗ್ತವೆ. ಕೆಲವೊಂದ್ಸಲಿ ನಾವು ಕಡಿಮೆ ಸಾರಜನಕ ಕೊಡಿ ಅಂತ ಹೇಳಿದ್ವಿ ಅಂತೇಳಿ ನೀವು ಕಡಿಮೆ ಸಾರಜನಕ ಕೊಟ್ಟರೆ ನೀರು ತುಂಬ ಹಸಿ ಇರುತ್ತೆ, ಮಳೆಗಾಲದಲ್ಲಿ ನೀರಲ್ಲಿ ಕರಗಿ ಹೋಗಿ ನೀವು ಇಲ್ಲ ಹಾಕಿರ್ತೀರಿ ಕಬಿನಿ ಕಾವೇರಿ ತೀರದಲ್ಲಿ, ಅದು ಅಲ್ಲಿ ತಮಿಳ್ನಾಡಿನ ಶ್ರೀರಂಗಮ್ಮಲ್ಲಿ ಹೋಗಿ ಖುಷಿ ಪಡ್ತಾ ಇರುತ್ತೆ. ಇಲ್ಲಿ ಬೆಳೆ ಮೈಸೂರಿನ ವಾಂಗಿಬಾತ್ನಲ್ಲಿ ಆ ರುಚಿ ಸಿಗೋದೇ ಇಲ್ಲ ನಮಗೆ, ಅವಾಗ ನಿಮ್ಗೆ ಸಂಕಟ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ನಾವು ಕಾಳಜಿಯಿಂದ ನೋಡ್ಕೋಬೇಕು. ಇದೆಲ್ಲ ನಮಗೆ ಕೆಲವೊಂದ್ಸಲ ಕಷ್ಟ ಆಗುತ್ತೆ, ಇಂಥವುಗಳನ್ನು ಸಹಾಯ ಮಾಡೋದಕ್ಕೆ ನಮಗೆ ಈ ಕೃತಕ ಬುದ್ಧಿಮತ್ತೆ ಬೇಕು, ಆ ಸಿಚುಯೇಷನನ್ನು ಇದು ಮಾಡ್ಕೊಳ್ಳೋದಕ್ಕೆ. ಇನ್ನು ಬೆಳಕಿನ ಬೆಳೆ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತೇಳಿ ಹೇಳಿದೆ ನಾನು ನಿಮಗೆ. ನನ್ನದೇ ರೈತರುಗಳು 10% ಸಿಂಪರಣೆ ಮಾಡ್ತಿದ್ದವ್ರು 1 ಸಿಂಪರಣೆ ಕಡಿಮೆ ಮಾಡಿಕೊಂಡ್ರು, ಆದರೆ ಹುಣ್ಣು ಮೇಲೆ ಕೆಲಸ ಮಾಡೋದಿಲ್ಲ ಅಂತ ಕಂಪ್ಲೇಂಟ್, ಯಾಕೆಂದರೆ ಅವ್ರು ಚಿತ್ರದುರ್ಗದವರು. ಸರ್, ಆ ಹುಣ್ಣು ದಿನ ಭಾಳಷ್ಟು ಇದ್ವು, ಟ್ರ್ಯಾಪ್ನಲ್ಲಿ 1 ಹುಳ ಬಿದ್ದಿಲ್ಲ. ಯಾಕೆ ಅಂತಂದರೆ ಹೊರಗಡೆ ಚಂದ್ರ ಅಷ್ಟು ಪಳ ಪಳ ಪಳ ಅಂತ ಮಿಂಚುತ್ತಾ ಇದ್ದರೆ ಇವಕ್ಕೆ ಗೊತ್ತಾಗೋದಿಲ್ಲ. ನಾನು ಚಂದ್ರನದಷ್ಟೇ ಎಕ್ಸಾಂಪಲ್ ಕೊಟ್ಟೆ, ಬಟ್ ದುರಾದೃಷ್ಟ ಇವತ್ತು ನಮ್ಮಲ್ಲಿ ರಾತ್ರಿ ಹೊತ್ತು ಕರೆಂಟ್ ಕೊಡೋದು, ರಾತ್ರಿ ಹೊತ್ತು ನೀರಾಯಿಸುವಂಥ ಯೋಜನೆ ಇರೋದರಿಂದ ಪಂಪ್ ಹೌಸ್ಗಳು ಮತ್ತು ಹೋಟೆಲ್ಗಳು ಟ್ರ್ಯಾಕ್ಟ್ರುಗಳು ನೈಟ್ ಕೆಲಸ ಮಾಡುವಂಥ ಟ್ರ್ಯಾಕ್ಟ್ರುಗಳು ಈ ಒಂದು ಬೆಳಕಿನ ಬೆಲೆಯ ಪರಿಣಾಮವನ್ನು ಕಡಿಮೆ ಮಾಡಿದೆ. ಅದ್ರ ಜೊತೆಗೆ ಮಲೆನಾಡು ಕಡೆ ಹೋದರೆ ರೆಸಾರ್ಟ್ಗಳು ಕೂಡ ಜಾಸ್ತಿ ಆಗಿಬಿಟ್ಟಿದ್ದಾವೆ. ರಾತ್ರಿ 8 ಗಂಟೆಯಿಂದ 11 ಗಂಟೆ ವ್ಯಾಪಾರ ಮಾಡುವಂಥ ಹೋಟೆಲ್ಗಳಷ್ಟೇ ಇದ್ದಾವೆ. ಅವರು 100 ರೂಪಾಯಿ ವ್ಯಾಪಾರ ಆದರೆ 150 ರೂಪಾಯಿನ ಲೈಟ್ ಹಾಕಿರ್ತಾರೆ. ನಮ್ಮ ಇದಕ್ಕೆ ತೊಂದರೆ ಆಗ್ತಾ ಇರೋದು ಅಂಥದ್ದೇ ಒಂದು ತೊಂದರೆ. ನಮ್ಮ ಇನ್ನೊಂದು ಹುಳ ಬಸವನ ಹುಳ ಬಗ್ಗೆ ಕೇಳಿದಿರಲ್ಲ, ಬಸವನ ಹುಳ ಈಚೆಗೆ ಯಾಕೆ ಜಾಸ್ತಿ ಆಗಿರೋದು ಅಂತಂದರೆ ನಿಮ್ಮ ಹೊಲದಲ್ಲಿ ನಮ್ಮ ಬೆಳಕಿನ ಹಾವಳಿ ಜಾಸ್ತಿ ಆಗಿರೋದು. ಇನ್ನು ಮೋಹಕ ಬೆಲೆಗೆ ಬಂದರೆ, ಮೋಹಕ ಬೆಲೆಗೆ ಒಳಗಡೆ ಒಂದು ಮೋಹಕ ಪದಾರ್ಥ ಇರುತ್ತಲ್ಲ, ಅದಕ್ಕೇನಂತೀರಿ ನೀವು ಸಹಜವಾಗಿ? ಬಿಸ್ಕೆಟ್ಟು ಅಂತ ಯಾರಾದರೂ ಹೇಳ್ತೀರಾ ಬಿಸ್ಕೆಟ್ ಬದಲಾಯಿಸಬೇಕು ಅಂತ? ಹಾಸನದಲ್ಲಿ ಪಾರ್ಲೇಜಿ ಬಿಸ್ಕೆಟ್ ಹಾಕ್ಬಿಟ್ಟಿದ್ರು ಪಾಪ ನಮ್ಮ ರೈತರೊಬ್ಬರು, ನಮ್ಮ ವಿಜ್ಞಾನಿಗಳೊಬ್ಬರು ಈ ಬಿಸ್ಕೆಟನ್ನು ಬದಲಾಯಿಸಬೇಕು ಅಂತೇಳಿ ಅವ್ರದೇ ಭಾಷೆಯಲ್ಲಿ ಹೇಳಿ ಬಂದರು. ಇವರು ಹೋಗಿ ನೋಡಿದ್ರೆ ಬಿಸ್ಕೆಟ್ ಹಾಕಿನಿ ಸರ, ಆದರೂ ಒಂದು ಹುಳ ಬೀಳ್ತಾ ಇಲ್ಲ ಅಂತೇಳಿ ಹೋಗಿ ನೋಡಿದ್ರೆ ಪಾರ್ಲೇಜಿ ಬಿಸ್ಕೆಟ್ ಒಳಗಿದೆ, ಅದಕ್ಕೆ ಅದರದೇ ಆದ ಇದಿರಬೇಕು. ನಾನು ಮೈಸೂರಿಗೆ ಬಂದೆ 2021 ಮೊದಲನೇ ಸಲ, ವರುಣಾಗದಲ್ಲಿ ಒಂದು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿರೋದು ಹಣ್ಣಿನ ನೊಳದ ಮೋಹಕ ಬಲೆ, ಹುಳ ಮಾತ್ರ ತುಂಬಿದ್ದಾವೆ ಸರ್, ಆದರೂ ಅದೇನು ಪ್ರಯೋಜನ ಇಲ್ಲ, ಕೆಲಸ ಮಾಡ್ತಾ ಇಲ್ಲ ಅಂದರು. ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂದರೆ ಅಲ್ಲಿ ಬಿದ್ದಿರೋವೆಲ್ಲ ನಮ್ಮ ಕುಂಬಳಕಾಯಿಗೆ ಬರುವಂಥ ಹಣ್ಣಿನ ನೊಣದ ಬಲೆ ಅದು. ಹುಳ ತುಂಬಿದ್ದಾವೆ, ತುಂಬಿ ತುಳುಕ್ತಾ ಇದೆ, ಯಾಕೆಂದರೆ ಅದು ಸಣ್ಣದು, ಒಂದು 250 ml ಬೆಳೆ ಅದು, ತುಂಬಿ ಹೊರಗಡೆ ಸುರಿತಾ ಇದ್ದಾವೆ. ನಮ್ಮ ಬದನೆಕಾಯಿನಲ್ಲಿ ಕಾಯಿ ಎಲ್ಲ ಮೊಟ್ರಾಗಿದ್ದಾವೆ, 100% ಡ್ಯಾಮೇಜು, ಯಾವ ಕಾಯಿ ಮುಟ್ಟಿದ್ರು ಅದರಲ್ಲಿ ಒಳಗೆ ನಾನಿದ್ದೀನಿ ಅಂತ ಹೇಳ್ತಾ ಇದೆ ನಮ್ಮ ಹುಳ. ಇಲ್ಲಿ ನಮಗಾಗುವಂಥ ಮಾಹಿತಿ ಕೊರತೆ, ಅವನಿಗೆ ಯಾವ ಬೆಳೆ ಬೇಕು ಯಾವುದು ಬೇಡ ಅಂತೇಳಿ ಗೊತ್ತಾಗೋದಿಲ್ಲ. ಮತ್ತು ಇನ್ನೊಂದು, ಈ ಮೋಹಕ ಬೆಲೆಗಳನ್ನು ನಾವು ಸ್ಥಾಪಿಸಿದಾಗ ಯೂಶಲಿ ಬೆಳೆಯಿಂದ 1 ಅಡಿ ಎತ್ತರದಲ್ಲಿ ನಾವು ಈ ಮೋಹಕ ಬೆಲೆನ ಸ್ಥಾಪಿಸಬೇಕು. ಅದರ ಜೊತೆಗೆ ಗಾಳಿಯ ದಿಕ್ಕು, ಗಾಳಿಯ ವೇಗ, ವಾತಾವರಣದ ಉಷ್ಣತೆ, ಬಿಸಿಲು ಇವೆಲ್ಲವೂ ಕೂಡ ಅದರ ಇದ್ರ ಮೇಲೆ. ಬಿಸಿಲು ಜಾಸ್ತಿ ಆದರೆ ಅದು ಬೇಗ ಖರ್ಚಾಗಿ ಹೋಗ್ತದೆ, ನಾವು ಸಾಧಾರಣವಾಗಿ 30-60 ದಿನ ಅಂತ ಹೇಳ್ತೀವಿ, ಅದು ಕಂಪನಿ ಮೇಲೆ ಆಧರಿಸಿ. ಬಿಸಿಲು ತುಂಬ ಇತ್ತು, ಗಾಳಿ ಭಾಳ ವೇಗವಾಗಿತ್ತು ಅಂತಂದರೆ 10 ದಿನವೂ ಬರುವುದಿಲ್ಲ, ಖರ್ಚಾಗಿ ಹೋಗ್ತದೆ. ಆ ಗಾಳಿಯ ವೇಗಕ್ಕೆಲ್ಲ ಹೊಳಗಿರೋದೆಲ್ಲ ಕರಗಿ ಎವಾಪರೇಟ್ ಆಗಿ ಹೋಗ್ತದೆ, ಪರಿಣಾಮ ಕಡಿಮೆ ಆಗೋಗ್ತದೆ. ಇನ್ನು ಪರತಂತ್ರ ಜೀವಿಗಳು ಹೇಳಿದೆ, ಇವು ಜೀವ ಇರುವಂಥವು ಫ್ಯಾಕ್ಟ್ರಿನಲ್ಲಿ, ಇವೆಲ್ಲವನ್ನೂ ಕೂಡ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ತಗೊಂಬರ್ಬೋದು. ಆದರೆ ಇವನ್ನು ಮಾಡಬೇಕು ಅಂದರೆ ಭಾಳ ದೊಡ್ಡದಾಗಿ ಯೋಜನೆ ಪ್ಲಾನ್ ಮಾಡ್ಕೋಬೇಕು. ಎಷ್ಟು ಜನ ನೀವು ಬೇಡಿಕೆ ಕೊಡ್ತೀರಿ ಅನ್ನೋ ಭರವಸೆ ಮೇಲೆ ಅವರು ಹಾಕಬೇಕು. ಅದಕ್ಕೆ ಬೇಕಾದಂಥ ದೊಡ್ಡ, ಇಷ್ಟು ದೊಡ್ಡ ಹಾಲಿನಲ್ಲಿ ಮ್ಯಾಕ್ಸಿಮಮ್ ಒಂದು ದಿನಕ್ಕೆ ನಾನು 10,000 ಮೊಟ್ಟೆಗಳನ್ನಷ್ಟೇ ಕೊಡಬಲ್ಲೆ, ಅದಕ್ಕಿಂತ ಜಾಸ್ತಿ ಕೊಡೋದಕ್ಕೆ ಆಗೋದಿಲ್ಲ. ಅಥವಾ ಮ್ಯಾಕ್ಸಿಮಮ್ 400,000 ಮೊಟ್ಟೆಗಳನ್ನು ಕೊಡಬಲ್ಲೆ, ಅದಕ್ಕಿಂತ ಜಾಸ್ತಿ ಕೊಡೋದಕ್ಕೆ ಆಗೋದಿಲ್ಲ. ಆ ರೀತಿಯಾದಂಥ ಲಿಮಿಟ್ಗಳಿರ್ತವೆ. ಇನ್ನು ರಾಸಾಯನಿಕಗಳು, ಇದು ಭಾಳ ತೊಂದರೆ ಆಗ್ತಾ ಇರುವಂಥದ್ದು. ಭಾಳಷ್ಟು ಸಲ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರುವಂಥ ಹಲವಾರು ಮಾರುಕಟ್ಟೆಗಳಲ್ಲಿ ಗುಣಮಟ್ಟ ಇಲ್ಲದೆ ಇರೋದು, ನಾವು ಸಿಂಪರಣೆ ಮಾಡೋದು ಕೂಡ ಅಷ್ಟು ಪರಿಣಾಮಕಾರಿಯಾಗಿರೋದಿಲ್ಲ. ಅದೆಲ್ಲದಕ್ಕಿಂತ ಮೆಚ್ಚಾಗಿ ನಾವು ಹಿಂದೆ ಬಳಸ್ತಾ ಇದ್ದದ್ದು ಆದಷ್ಟು ಸರ್ಫೇಸ್ ವಾಟ್ರು, ನೀರೇ ಆಗಿರ್ತಿತ್ತು ಅದು. ಆದರೆ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಅದು ಇಲ್ಲ ಹುಳಿ ನೀರಾಗಿರುತ್ತೆ, ಇಲ್ಲ ಸವಳು ನೀರಾಗಿರುತ್ತೆ, ಅಥವಾ ಜವಳು ನೀರಾಗಿರುತ್ತೆ. ಈ ಜವಳು ನೀರು ಅಥವಾ ಸವಳು ನೀರು ಇತ್ತು ಅಂದರೆ ನಮ್ಮ ಕೀಟನಾಶಕಗಳಾಗಲಿ ರಾಸಾಯನಿಕಗಳು ಯಾವೂ ಕೂಡ ನಿರ್ದಿಷ್ಟ ಪರಿಣಾಮ ಕೊಡೋದಿಲ್ಲ. ಇದ್ರ ಬಗ್ಗೆ ನಮಗಿನ್ನೂ ನಮ್ಮ ಭಾಳಷ್ಟು ಸಲ ವಿಸ್ತರಣಾ ತಜ್ಞರಿಗೇ ಮಾಹಿತಿ ಇನ್ನೂ ಕೊರತೆ ಇದೆ ಸರ್. ಈ ವಿಷಯದಲ್ಲಿ ನಾವು ವಿಶೇಷವಾಗಿ ಗಮನ ವಹಿಸಬೇಕು. ಇನ್ನು ಸಿಂಪರಣೆ ಮಾಡೋನು ಕೂಡ ಸಾಮರ್ಥ್ಯ, ಅವನ ಆರೋಗ್ಯ, ಅವನ ಉತ್ಸಾಹ, ಇವು ಕೂಡ ಮ್ಯಾಟ್ರ್ ಆಗ್ತದೆ. ಕೆಲವು ಸಲ ನಿಮ್ಮನ್ನು ಖುಷಿ ಪಡಿಸೋದಕ್ಕೋಸ್ಕರ ಅವನು ಹಿಂಗೆಲ್ಲ ಸ್ಪ್ರೇ ಮಾಡ್ಕೊಂಬರ್ತಾನೆ, ಆ್ಯಕ್ಚುಲಿ ಅವನ ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕು, ಮಾಡೋದಿಲ್ಲ. ಹಾಗಾಗಿ ನಿಜವಾದ ರೈತನಾದವನು ಅದನ್ನು ವಿಶೇಷವಾಗಿ ಮಾಡ್ತಾನೆ, ಕಾರ್ಮಿಕನಾದವನು ಸ್ವಲ್ಪ ತೊಂದರೆ ಕೊಡ್ತಾನೆ. ಇದಂತೂ ನಮಗೆ ಗೊತ್ತಿರೋದು, ಇದು ನಮ್ಮ ತಾಂತ್ರಿಕ ವರದಿ ಮೊದಲಿಂದನೂ ಬರ್ತಾ ಇರುವಂಥದ್ದು. ಇದು ಕಳೆದ ಒಂದು 4-5 ತಿಂಗಳಿಂದಷ್ಟೇ, ಇದು ನಮ್ಮ ಸಾಂಪ್ರದಾಯಿಕ. ಈ ವರದಿಯನ್ನು ನಮ್ಮ ಆಕಾಶವಾಣಿ ಮತ್ತು ದೂರದರ್ಶನ ನಿಮಗೆ ನೀಡ್ತಾ ಇದ್ದಾವೆ. ಇದಕ್ಕೆ ನಮ್ಮ ತಂತ್ರಜ್ಞಾನ ಸರ್ಕಾರದ ಸಪೋರ್ಟು ಭಾಳಷ್ಟು ಇದು ಮಾಡಿದೆ. ಅದ್ರ ಜೊತೆಗೆ ಗೂಗಲ್ ಅವರು ಇದನ್ನು ಭಾಳಷ್ಟು ಸಾಹೇಬರು ಹೇಳ್ತಾಯಿದ್ರು, ಈ ಡಾಟಾಗಳನ್ನೆಲ್ಲ ಅನಲೈಸ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲಿ ನಮಗೆ ಭಾಳಷ್ಟು ಕೆಲಸ ಮಾಡ್ತಾ ಇದೆ. ಇನ್ನು ಈ ವಾಟ್ಸಪ್ ಭಾಳಷ್ಟು ಚೆನ್ನಾಗಿ ಇದಕ್ಕೆಲ್ಲ ಪ್ರಚಲಿತರು. ನಾನು ಕಳೆದ ಒಂದು 12 ವರ್ಷಗಳಿಂದ ಭಾಳ ಆ್ಯಕ್ಟಿವ್ ಆಗಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಕೃತಕ ಇಲ್ಲ, ನೈಸರ್ಗಿಕವಾಗಿ ನಾನು ಒಬ್ಬ ತಜ್ಞ, ಅವರು ಒಬ್ಬ ರೈತರು. ಅವರು ಏನು ಅವ್ರ ಬೆಳೆ ಪರಿಸ್ಥಿತಿ ಇದೆಯೋ ಅದನ್ನು ನನಗೆ ವಿವರಿಸಿದ್ದಾರೆ, ಏನಿರ್ಬೋದು ಏನು ಮಾಡ್ಬೋದು ಅನ್ನೋದನ್ನು ನಾನು ಅವ್ರಿಗೆ ವಿವರಿಸಿದ್ದೀನಿ. ಇದು ಒಂದು ನಾವು ಮನುಷ್ಯರು ಇಟ್ಕೊಂಡು ಮಾಡುವಂಥದ್ದು. ಇದಕ್ಕೆ ಬಂದಿರುವಂಥ ಆಲ್ಟರ್ನೇಟಿವು, ನಾವಿಬ್ಬರು ಇಲ್ಲಿ ನಾವು ಕೆಲಸಗಳಲ್ಲಿ ಬಿಸಿ ಇದ್ದೀನಿ. ಫಾರ್ ಎಕ್ಸಾಂಪಲ್ಲು ನಾನಿಲ್ಲಿ ಇದು ಮಾಡ್ತಾ ಇರ್ಬೇಕಾದ್ರೆ ನನ್ನ ಕಂಪ್ಯೂಟರ್ಗೆ ಇಂಟರ್ನೆಟ್ ಕನೆಕ್ಟ್ ಮಾಡ್ತಾ ಇದೆ. ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದ್ರಿಂದ ಮೊಬೈಲ್ ನೋಡೋದಿಲ್ಲ, ಅವನು ಅರ್ಜೆಂಟ್ ಇರುತ್ತೆ, ಇನ್ಫಾರ್ಮೇಷನ್ ಬೇಕು. ಅಲ್ಲಿ ಅಂಗಡಿ ಮುಂದೆ ನಿಂತಿರ್ತಾನೆ, ನಾನು ಯಾವ್ದು ತಗೊಳ್ಳಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅವನು. ನಾನು ಕೊಡಲೇ, ನಾನು ಹೇಳಲಿಲ್ಲ ಅಂದರೆ ಅವನಿಗೆ ಸಂಕಟ ಆಗುತ್ತೆ, ನೆಕ್ಸ್ಟ್ ಬಸ್ ಇರುತ್ತೆ ಅವನಿಗೆ, ಇಲ್ಲ ಅಂದರೆ ಮಧ್ಯಾಹ್ನದ ಮೇಲೆ ಅವನು ಕರೆಂಟ್ ಆನ್ ಮಾಡೋದಿರುತ್ತೆ, ಮೋರ್ವೆಲ್ ಆನ್ ಮಾಡೋದಿರುತ್ತೆ. ಈ ಸಮಯವನ್ನು ನೀಗಿಸೋದಕ್ಕೋಸ್ಕರ ನಮಗೆ ಈ ಕೃತಕ ಬುದ್ಧಿಮತ್ತೆ ಬೇಕು. ಇಂಥದ್ದನ್ನೆಲ್ಲ ಮಾಡೋದಕ್ಕೆ ನಮ್ಮಲ್ಲಿ ಈಗ ತಂತ್ರಜ್ಞಾನ ತಯಾರಾಗ್ತಾ ಇದೆ. ಹಾಗಾಗಲೇ ಭಾಳಷ್ಟು ಸಾಹೇಬರು ಹೇಳಿದ್ದಾರೆ, ಪ್ಲಾಂಟಿಕ್ಸ್ ಅನ್ನುವಂಥದ್ದು ಪರ್ಟಿಕ್ಯುಲರ್ ಆಗಿ ಕೀಟ ರೋಗ ಮತ್ತು ಈ ಪೋಷಕಾಂಶಗಳ ಕೊರತೆ ಏನಿದೆ ಅನ್ನೋದನ್ನು ಚಿತ್ರ ನೋಡಿ ವಿವರಿಸುವಂಥದ್ದು. ಇದು ನಮ್ಮಲ್ಲೂ ಕೂಡ ನಾವು ಈ ಸ್ಯಾಪ್ ಅಂತೇಳಿ ಒಂದು ತಂತ್ರಜ್ಞಾನವನ್ನು ತಂದ್ವಿ. ಅದಿನ್ನೂ ಬಳಕೆಗೆ ಬರೋದಕ್ಕೆ ಇನ್ನೂ ಸಮಯ ತಗೋತಾ ಇದೆ. ಅದನ್ನು ಭಾಳಷ್ಟು ಇದು ಮಾಡಿದ್ವಿ. ಸುಮಾರು 2007-08 ನಾನು ಹೈದರಾಬಾದ್ನಲ್ಲಿ ಇದ್ದಾಗ ಶುರು ಮಾಡಿದಂಥ ಒಂದು ಕಾರ್ಯಕ್ರಮ ಅದು. ನಮ್ಮ ಕರ್ನಾಟಕದವರು ಅದನ್ನು ಮುಂಚೂಣಿಗೆ ತಂದು ಒಂದು ದಡ ಮುಟ್ಟಿಸಿದ್ರು ಅನ್ನೋದಕ್ಕೆ ನಾನು ಭಾಳ ಖುಷಿ ಪಡ್ತೀನಿ. ಆರಂಭ ನಾವು ಈ ಕ್ರಿಸ್ಯಾಟ್ನಲ್ಲಿ ಶುರು ಮಾಡಿದ್ರೂ ಅದನ್ನು ದಡ ಮುಟ್ಟಿಸಿದವರು ನಮ್ಮ ರಾಯಚೂರು ಮತ್ತು ಬೆಂಗಳೂರಿನ ನನ್ನ ಕೀಟತಜ್ಞದ ಗುರುಗಳು ಮತ್ತು ಸ್ನೇಹಿತರು. ಅದರ ನಂತರ ನಮ್ಮ ಕಿಸಾನ್ ಎಐ ಮತ್ತು ಕಿಸಾನ್ ಮಿತ್ರ ಅನ್ನೋದು ನಮ್ಮ ಸರ್ಕಾರದಿಂದ ಅಲ್ಲಿ ಸಿಗುವಂಥ ಕೃಷಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವಂಥ ತಂತ್ರಜ್ಞಾನಗಳು ಈಗಾಗಲೇ ನಮಗೆ ಸಾಮಾನ್ಯ ರೈತನಿಗೆ ಅಥವಾ ಪ್ರಜೆಗೆ ಸಿಗುವಂಥ ಇದುಗಳು. ಅದೇ ರೀತಿ ಇನ್ನೂ ಹಲವಾರು ತಂತ್ರಜ್ಞಾನಗಳು ಇದ್ದಾವೆ. ಅದ್ರ ಜೊತೆ ಒಂದೇ ಒಂದು ತಂತ್ರಜ್ಞಾನಗಳನ್ನು ನಾನು ನಿಮಗೆ ಹೇಳ್ತೀನಿ. ಇದು ಸುಮಾರು 2023 BBCನಲ್ಲಿ ಬಂದಂಥ ಒಂದು ನ್ಯೂಸ್. ಇದು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಚಿಕ್ಕಬಳ್ಳಾಪುರದಲ್ಲಿ ದ್ರಾಕ್ಷಿ ಬೆಳೆಗಾರರು ಮತ್ತು ದಾಳಿಂಬೆ ಬೆಳೆಗಾರರು ಭಾಳ ಕೀಟ ಮತ್ತು ರೋಗ ನಿರ್ವಹಣೆಯನ್ನು ಭಾಳ ಪರಿಣಾಮಕಾರಿಯಾಗಿ ಮಾಡಿದ್ರು, ಮತ್ತು ಅವರ ಬೆಳೆ ಕೂಡ ಭಾಳ ಪರಿಣಾಮಕಾರಿಯಾಗಿ ಚೆನ್ನಾಗಿ ಬಂತು ಬೇರೆ ರೈತರಿಗೆ ಕಂಪೇರ್ ಮಾಡಿದ್ರೆ. ಹ್ಯಾಕ್ ಸಾಧ್ಯ ಅಂದರೆ ಅವರು ಒಂದು ಅದಕ್ಕೆ ಆ್ಯಪನ್ನು ಬಳಸ್ಕೊಂಡಿದ್ದರು. ಆ ಆ್ಯಪ್ ಯಾವುದಪ್ಪ ಅಂದರೆ, ಆ ಸಂದರ್ಭದಲ್ಲೇ ನಮ್ಮ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಭಾಳಷ್ಟು ಇದು ಬಂತು. ಸರ್ಕಾರದ ಗಮನ ಕೂಡ ಇದ್ರ ಬಗ್ಗೆ ವಿಶೇಷ ಒತ್ತು ಸಹ ಸಿಕ್ತು. ಅದರ ಹಿನ್ನೆಲೆಯಲ್ಲಿ ಈ ವರ್ಷದ ಬಜೆಟ್ನಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ವಿಶೇಷವಾಗಿ ವಿಶೇಷ ಅನುದಾನವನ್ನು, ಯೋಜನೆಯನ್ನು, ಕ್ರಿಯಾ ಯೋಜನೆಯನ್ನು ನಮ್ಮ ಸರ್ಕಾರ ಮಂಡಿಸಿದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಫಸಲ್ ಅನ್ನೋವಂಥ ಒಂದು ತಂತ್ರಜ್ಞಾನವನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇರುವಂಥ ಒಂದು ಇನ್ಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ, ಮಣ್ಣಿನಲ್ಲಿ ಇರುವಂಥ ತೇವಾಂಶ ಹೇಗಿದೆ, ಮಣ್ಣಿನಲ್ಲಿ ಉಷ್ಣಾಂಶ ಹೇಗಿದೆ, ವಾತಾವರಣದಲ್ಲಿ ತೇವಾಂಶ, ಗಾಳಿಯ ವೇಗ, ಉಷ್ಣಾಂಶ ಹೇಗಿದೆ, ಮೇಲುಗಡೆ ದೊಡ್ಡ ವಾತಾವರಣ ಅಂದರೆ ಇಡೀ ಭೂಮಂಡಲದಲ್ಲಿ ಹೇಗಿದೆಯೋ ಅದು ನನ್ನ ಊರಿಗೆ ಸಂಬಂಧಪಟ್ಟಾಗೆ ಹೇಗಿದೆ ವಾತಾವರಣ, ಆ ಎಲ್ಲ ಡಾಟಾನ ಇದು ಮಾಡ್ಕೊಂಡು ಕಲೆಕ್ಟ್ ಮಾಡಿಕೊಂಡು ಆ ಒಂದು ಬೆಳೆಗೆ ಅದನ್ನು ಮತ್ತು ಆ ಲೊಕೇಶನ್ಗೆ ಸೆಟ್ಟಿಂಗ್ ಮಾಡಿ ಇಟ್ಟಿರ್ತಾರೆ. ಈ ಥರ ಇಷ್ಟು ಮಾಯಿಶ್ಚರ್ ಇದ್ದಾಗ ನೀನು ಆಟೋಮೆಟಿಕ್ಕಾಗಿ ನಿಮಗೆ ಇರಿಗೇಷನ್ ಶುರುವಾಗುತ್ತೆ. ಪೋಷಕಾಂಶಗಳ ಕೊರತೆ ಇತ್ತು ಅಂತಂದರೆ ಫರ್ಟಿಗೇಷನ್ ಶುರುವಾಗುತ್ತೆ, ನೀವು ಹೋಗಲೇಬೇಕಾಗಿಲ್ಲ ಅಲ್ಲಿಗೆ, ತನ್ನಿಂತಾನೆ ಅದಕ್ಕೆ ಬೇಕಾದಂಥ ಎಲ್ಲ ಪ್ರೋಗ್ರಾಮ್ಗಳನ್ನು ಅವ್ರು ಮಾಡಿದ್ದಾರೆ. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಅಥವಾ ಇಡೀ ದೇಶಕ್ಕೆ ಅವ್ರು ಕೊಡೋಕೆ ರೆಡಿ ಇದ್ದಾರೆ. ದಾಳಿಂಬೆ ಮತ್ತು ದ್ರಾಕ್ಷಿ ಭಾಳ ಪರಿಣಾಮಕಾರಿಯಾಗಿ ರೈತರು ಬಳಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನಮ್ಮ ಬಿಜಾಪುರ, ಬಾಗಲಕೋಟೆಯ ರೈತರು ದ್ರಾಕ್ಷಿನಲ್ಲಿ ಬಳಸ್ತಾ ಇದ್ದಾರೆ ಅಥವಾ ದಾಳಿಂಬೆನಲ್ಲಿ ಬಳಸ್ತಾ ಇದ್ದಾರೆ. ನಮ್ಮ ಕೋಲಾರದ ರೈತರು ಭಾಳ ವಿಶೇಷವಾಗಿ ದಾಳಿಂಬೆ ಮತ್ತು ದ್ರಾಕ್ಷಿನಲ್ಲಿ, ಕೋಲಾರ ಚಿಕ್ಕಬಳ್ಳಾಪುರದ ರೈತರು ಇದನ್ನು ಬಳಸ್ತಾ ಇದ್ದಾರೆ. ಇನ್ನೂ ಹಲವಾರು ನವೋದ್ಯಮಗಳು ಒಂದೊಂದೇ ಬೆಳೆಗಳನ್ನು ಹಿಡ್ಕೊಂಡು ಶುರು ಮಾಡ್ತಾ ಇದ್ದಾರೆ. ನಮ್ಮ ಕಬ್ಬು ಭತ್ತಕ್ಕೂ ಇದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಿರುವಂಥ ಒಂದೇ ಒಂದು ವೆಚ್ಚ ಸಣ್ಣ ರೈತರು ಮತ್ತು ಈವನ್ ಮಧ್ಯಮ ರೈತರಿಗೂ ಕೂಡ ಇವತ್ತು ಇದು ಇನ್ನೂ ನಿಲ್ಕಲಾರದ ಹಂತದಲ್ಲಿದೆ. ಮುಂದೆ ಇದರ ಬಳಕೆದಾರರು ಹೆಚ್ಚಾದರೆ ಅದರ ವೆಚ್ಚ ಕಡಿಮೆ ಆಗುತ್ತೆ, ಎಲ್ರಿಗೂ ನಿಲುಕುತ್ತೆ ಅಂತೇಳಿ ಹೇಳಿಕೊಂಡು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆಕಾಶವಾಣಿ ಮೈಸೂರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಡಾಕ್ಟರ್ ಜಿ ಕೆ ರಾಮೇಗೌಡ ಅವರ ಸಂಪರ್ಕ ಸಂಖ್ಯೆ 9483532730, 9483532730. ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ 9483532730. ವಿಷಯ ಮಂಡನೆಯ ನಂತರ ರೈತರೊಂದಿಗಿನ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಂವಾದದ ಕೆಲವು ತುಣುಕುಗಳನ್ನು ಈಗ ಆಲಿಸೋಣ. ಎಲ್ಲರೂ ನಮಸ್ಕಾರ. ನಾವು ವಿಸಫಾರಂ ಚೆನ್ಗಾಲಿಂದ ಬಂದಿರೋದು. ಇಲ್ಲಿ ನಮ್ಮಲ್ಲಿ ತೆಂಗಿನ ಸಸಿ ತಳ್ಳಾಕೋದ್ರವಿತವಿಂದ ಒಟ್ಟು ನೆಡುತ್ತಕ್ಕಂಥ ಎಷ್ಟು ತಿಂಗಳು ಎಷ್ಟು ವರ್ಷ ಆಗಿರಬೇಕು ಗಿಡ ನೆಡೋಕ್ಕೆ. ಇಲ್ಲಿ ನಮ್ಮಲ್ಲಿ ಮಲಂಕಿನ ಕಟ್ಟೆ ಪಕ್ಕದಲ್ಲಿ ದೊಡ್ಡ ಗಿಡ ತಂದು ಮಾಡ್ತಾಯಿದ್ದಾರೆ 200-300 ರೂಪಾಯಿಗೆ, ತಗೊಂಡೋಗಿ 2 ವರ್ಷಕ್ಕೆ ಫಲ ಬಿಡ್ತದೆ ಅಂದ್ಬಿಟ್ಟು. ಅದು ಸೂಕ್ತನ ಅನಸೂಕ್ತನ ಸ್ವಲ್ಪ ತಿಳಿಸ್ಬೇಕು ಸರ್. ನಿಮ್ಮ ಪ್ರಶ್ನೆ, ಯಾವುದೇ ಒಂದು ಗಿಡ ಹುಟ್ಟಿದ 6-18 ತಿಂಗಳ ಒಳಗೆ ನೀವು ನಾಟಿ ಮಾಡಬೇಕು. ಗಿಡದ ಮೇಲೆ ಬುಡದ ತಲೆ ಮೇಲೆ ಬುಂಡೆ ಮೇಲೆ ಕೈ ಇಟ್ಟರೆ ನಿಮ್ಮ ಕೈ ಕೂತ್ಕೋಬೇಕು, ಅಂಥ ಸಸಿ ಇರಬೇಕು. 6 ಜಾಸ್ತಿ ಗರಿ ಇದ್ದರೆ ಅದನ್ನು ತೊಗೋಬೇಡಿ. ನಿಮ್ಮ ಎತ್ತರಕ್ಕಿದ್ದ ಗರಿ ಇದ್ದರೆ ಅದನ್ನು ನಿಲ್ಲಿಸ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ದಡಿ ಇರಬೇಕು, ಇಲ್ಲ ಅಂದರೆ ಗಾಳಿಗೆ ಬಿದ್ದೋಯ್ತದೆ. ನಾವು ಯೋಚನೆ ಮಾಡಬೇಕು. ನಿಮ್ಮ ಪಕ್ಕದಲ್ಲೇ ವಿಸಿ ಫಾರ್ಮ್ ಇದೆ, ಅಲ್ಲಿ ಹೆಚ್ಚು ಕಮ್ಮಿ ನನ್ನ ವಯಸ್ಸಿಗಿಂತ ಜಾಸ್ತಿ ವಯಸ್ಸಿನ ತೆಂಗಿನ ಸಸಿ ಮಾರ್ತಾ ಇದ್ದಾರೆ. ಗಿರೀಶ್ ಅಂತ ಮೈಸೂರಿಂದ. ಸ್ಟೇಜ್ ಮೇಲೆ ಇಲ್ಲರೂ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಕೇಳ್ತಾ ಇದ್ದೀನಿ ಈ ಕ್ವಶನ್ ಇದೆ. ಏ ರೈತಂಗೆ ಅನುಕೂಲ ಆಗ್ತಾ ಇದೆಯೋ, ಉದ್ಯಮಿಗೆ ರೈತ ಉದ್ಯಮಿಗೆ ಅನುಕೂಲ ಆಗ್ತಾ ಇದೆಯೋ, ಮೊದಲನೇ ಕ್ವಶನ್ನು. ಯಾಕೆ ಅಂತ ಕೇಳಿದ್ರೆ 5 ಹಾಲು ಮಾಡೋರು 150 ಹಾಲು ಬೆಳೆದ್ಬಿಟ್ರೆ ನಾಳೆ ನಮ್ಮಲ್ಲಿ 500 ಪಟ್ಟು ಜಾಸ್ತಿ ಆದಂಗೆ ಆಗುತ್ತೆ. ಯಾಕೆಂದರೆ ನಮ್ಮಲ್ಲಿ ಆಶಯಲ್ಲೇ ಥರ ಬರೀ 1-2 ಕೋಟಿ ಜನ ಇಲ್ಲ, 140 ಇರೋದು. 50 ಜನ ಬೆಳೆದ್ಬಿಟ್ರೆ 150 ಒಬ್ಬನಂಗೆ ಹಂಗೆ ಬೆಳೆದ್ಬಿಟ್ರೆ ಎಲ್ಲೋಯ್ತು. ಅವ್ರು ಕೊಟ್ಟಂಗೆ ಬೀಜ ಎಲ್ಲ ಉಟ್ಬಿಟ್ಟು ಬಳಸ್ಬಿಟ್ಟು ಎಲ್ಲ ತುಂಬ ಚೆನ್ನಾಗಿ ಬೆಳೆದ್ಬಿಟ್ರೆ ಯಾವ ಗಿಡವೂ ವೇಸ್ಟ್ ಆಗಿದೆ. ಎಲ್ಲಿ ಎಸಿದು ಈಗಲೇ ಟೊಮೆಟೊ 1 ಬಂದುಬಿಟ್ಟಿದೆ, ಮೆಣಸಿನ್ಕಾಯಿ 30 ಬಂದಿದೆ, ಕೂಲಿ ಆಗ್ತಾ ಇದೆ, ಎಲ್ಲಿ ಹೋಗುತ್ತೆ? ರಾಮೇಗೌಡ ಸರ್ ಹೇಳ್ದಂಗೆ ಬೆಳೆಸ್ಬಿಟ್ಟು ಕೀಟಗಳನ್ನೆಲ್ಲ ಚೆನ್ನಾಗಿ ಬೆಳೆದ್ಬಿಟ್ಟು ಒಂದು ಕೀಟು ಇಲ್ದಂಗೆ ಆಗ್ಬಿಟ್ಟು ಇರೋ ಬೆಳೆಯೆಲ್ಲ ಬೆಳೆದ್ಬಿಟ್ರೆ ಎಲ್ಲಿ ಸೇಲ್ ಮಾಡೋದು ಅದನ್ನ? ಅದನ್ನು ಮಾಡೋದಕ್ಕೇ ಈಗ ಲೆಕ್ಕಾಚಾರ ಬರ್ತಾ ಇರೋದು. ಅವ್ರು ಪಾಂಡವಪುರದ ರೈತರು ಕೇಳಿದ್ರು ನಮಗೆ ಲೆಕ್ಕಾಚಾರ ಬೇಕು ಅಂತೇಳಿ. ಅದಕ್ಕೆ ಆರಂಭ ನಿಮ್ಮಿಂದನೇ ಶುರು ಆಗಬೇಕು. ಸರಿಯಾಗಿ ಆರಂಭಕ್ಕೆ ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಮುಂಚೂಣಿನಲ್ಲಿರೋದು ಇಡೀ ರಾಷ್ಟ್ರಕ್ಕೆ. ದುರಾದೃಷ್ಟವಶಾತ್ 60% ಸರ್ವೀಸು ಯಾರೋ ನಿಮ್ಮ ವಿಲೇಜ್ ಲೋಕಲ್ ರೆಸಿಡೆಂಟ್ ಮಾಡ್ತಾ ಇರೋದು, 5% ರೈತರು ಅಷ್ಟೇ ಮಾಡ್ತಾ ಇರೋದು. ನೀವು ಇನ್ವಾಲ್ವ್ ಆಗಿ

ಅಷ್ಟೇ ಮಾಡ್ತಾ ಇರೋದು. ನೀವು ಇನ್ವಾಲ್ವ್ ಆಗಿ 80% ರೈತರು ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ಗಳಿದಾವೆ, ನಿಮ್ಮ ಹತ್ರ ಇಲ್ಲ, ನಿಮ್ಮ ಮನೆಯವ್ರ ಹತ್ರ, ನಿಮ್ಮ ಮಕ್ಕಳ ಹತ್ರ ಇದಾವೆ, ಬಳಸೋದಿಲ್ಲ. ಅದರಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ತೀರಿ, ರೀಲ್ಸ್ ಪೋಸ್ಟ್ ಮಾಡ್ತೀರಿ. ಈ ಇನ್ಫಾರ್ಮೇಶನ್ ನಮ್ಮ ಕೇಶವಮೂರ್ತಿ ಸಾಹೇಬರು ಕಟ್ ಇನ್ಫಾರ್ಮೇಶನ್ ನಿಮ್ಮ ಕಡೆಯಿಂದ ಒಬ್ರು ಕಡೆಯಿಂದ ಫಾರ್ವರ್ಡ್ ಆಗಿಲ್ಲ. ಇದ್ರಲ್ಲಿ ಮತ್ತೆ ಇನ್ನೊಂದು, ಎಐಯಿಂದ ಲಾಭ ಎಲ್ರಿಗೂ ಆಗ್ತದೆ. ಯಾರು